ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಚಿಕ್ಕಬೆನ್ನೂರಿನ ಪ್ರಗತಿಪರ ಕೃಷಿಕರಾದ MS ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ. ಅಡಿಕೆ, ತೆಂಗು, ನಿಂಬೆ, ಮೆಕ್ಕೆಜೋಳ ಈ ಥರ ಎಲ್ಲ ಸಾಕಷ್ಟು ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ. ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಇವತ್ತು ಆಕಾಶವಾಣಿಗೆ ಬಂದಿದ್ದಾರೆ. ಮಂಜುನಾಥ್ ಅವರೇ, ಕಾರ್ಯಕ್ರಮ ಸ್ವಾಗತ, ನಮಸ್ಕಾರ. ನಮಸ್ತೆ ಮಂಜುನಾಥ್ ಅವರು, ಈ ಕೃಷಿ ಬದ ಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ನಾವು ಸುಮಾರು ದಿವಸದಿಂದ ಮಾಡ್ತಾ ಇದ್ದೇವೆ ಸಾಲೆ. ನಿಮ್ ತಂದೆ, ನಿಮ್ ತಾತ ಎಲ್ಲ ಕೃಷಿ ಮಾಡ್ತಾ ಇದ್ರು. ನೀವು ಕೃಷಿ ಬದುಕಿ? ನಾವು ಕೃಷಿಗೆ ಅದ್ರಾಗೆ ಬಂದಿದ್ವಿ ನೋಡಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ಇಲ್ಲ ಸರ್, ವಿದ್ಯಾಭ್ಯಾಸ ಮಾಡಲಿಲ್ಲ. ನಮಗೆ ಅವತ್ತಿನ ಇದ್ರಾಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು, ನಮ್ಮ ತಂದೆಯವರು ಕಳಿಸ್ಲಿಲ್ಲ. ನಾನೇ ಹಿರಿಯ ಮಗ, ಬೇಸಾಯಕ್ಕೆ ದನ ಕರ ಇಟ್ಕೊಂಡು ಹೋಗೋದು, ಅದು ಕಳಿಸ್ಬಿಟ್ರು. ಮಾಡೋಕ್ಕಾಗಲಿಲ್ಲ, ಹೋಗ್ಲಿಲ್ಲ ನಾವು ಅವತ್ತು. ಹಿಂಗಾಗಿ ಬೇಸಾಯನೇ ಮಾಡ್ಕೊಂತಾರೆ. ಓದಿಸ್ಲ, ಈ ಕೃಷಿ ಬದುಕ ಮಾಡ್ತಾ ಇದ್ರಲ್ಲ, ಈ ಕೃಷಿ ಬದುಕ ಕಷ್ಟ ಅನ್ಸಲ್ಲ? ಕಷ್ಟನೇ, ಮತ್ತೆ ಈಗ ಯಾವ್ದು ಕಷ್ಟ ಇಲ್ದಂಗೆ ಯಾವ್ದಾಗ್ತದೆ ಸರ್? ಕಷ್ಟನೇ, ಬಹಳ ಕಷ್ಟ. ಪ್ರತಿಯೊಂದು ಕೆಲಸ ಕಷ್ಟನೇ, ಓದೋದು ಕಷ್ಟನೇ, ಎಲ್ಲದೂ ಕಷ್ಟನೇ, ಎಲ್ಲನೂ ಕಷ್ಟನೇ. ಈಗ ನಮ್ಮ ತಮ್ಮರು ಅವರು ಎಲ್ಲರನ್ನೂ ಓದಿಸಿದ್ವಿ ನಾವು. ನಾನು ಬುದ್ಧಿ ಬಂದ್ಮೇಲೆ ನಾನು ದಡ್ಡ ಆಗಿಬಿಟ್ಟಿದ್ದೆ ಅಂತಂದು ಹೇಳ್ಬಿಟ್ಟು ಅವ್ರನ್ನೆಲ್ಲರನ್ನೂ ಓದಿಸಿದ್ವಿ. ಈಗ ಒಬ್ರು ಲೆಕ್ಚರ್ ಆಗಿದ್ದಾರೆ, ಒಬ್ರು PUC ಪೊಲೀಸ್ನೇರ್ ಆಗಿದ್ದಾರೆ, ನಮ್ಮ ತಂಗಿ ಸಣ್ಣಕ್ಕೆ ಎಲ್ಲರಿಗಿಂತ ನೌಕರಿಗೆ ಕಳಿಸಿದ್ವು ಅವ್ರನ್ನು. ಒಬ್ಬನ ಟೈಲರ್ ಕೆಲಸ ಮಾಡ್ತಾನೆ, ಒಬ್ರು ಓದಿ ಅವ್ನಿಗೆ ನೌಕರಿ ಸಿಕ್ಕಲ್ಲ, ಮನೆಯಾಗಿದ್ದಾನೆ. ಇನ್ನು ಒಂದಿಬ್ರು ನನ್ನ ಜೊತೆಗೆ ಕೆಲಸ ಮಾಡ್ತಾರೆ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ನಿಮಗೆ? ಮಾಡಿರೋ ಲಾಭ ಆಗ್ತದೆ ಸರ್, ಮಾಡಿದ್ರೆ ಲಾಭ ಆಗ್ತದೆ. ಯಾವ್ದು ಮಾಡ್ದಲೆ ಯಾವ್ದು ಇದಾಗೋದಿಲ್ಲ, ಕಷ್ಟಪಟ್ಟು ಮಾಡ್ಬೇಕು, ಹಂಗಾದ್ರೆ ಲಾಭ ಅನಿಸ್ತದೆ. ಆಗಲ್ಲ. ಹೌದು. ನಿಮ್ ಜಮೀನು ಎಷ್ಟೆಕರೆ ಇದೆ? ಜಮೀನು ಒಂದು 24 acres ಐತೆ ಸರ್. 24 ಎಲ್ಲ ನೀರಾವರಿ ಮಾಡಿದ್ರೆ ಅದ್ರಾಗ ಬೆದಲ್ ಜಮೀನು ಇದೆಯಾ? ಬೆದಲ್ ಜಮೀನು ಐತೆ ಸರ್. ಅದೆಷ್ಟೆಕರೆ ಇದೆ? ಅದೆಷ್ಟೆಕರೆ ಇದೆ? ಅದು ಒಂದು 12 acres ನೀರಾವರಿ ಮಾಡಿದ್ವಿ. ಇನ್ನಿದ್ದೆಲ್ಲ ಒಂದು 12 acres ಬೆದ್ಲು ಐತೆ. ಬೆದ್ಲಿದೆ. ಬೆದ್ಲಲ್ಲ ಏನೇನು ಬೆಳೆಗಳು ಬೆಳಿತೀರ? ಮೆಕ್ಕೆಜೋಳ, ತೊಗರಿ ಅಕ್ಕಡಿ ಪಕ್ಕಡಿ ಹಾಕ್ಯಂತೀವಿ. ಈಗ ಒಂದು ಸ್ವಲ್ಪ ಮೆಕ್ಕೆಜೋಳ ತಕೊಂಡು ಒಂದು 1.5 acres ಅಷ್ಟು ಕಡಲೆನೂ ಹಾಕಿದ್ವಿ. ಇದು ಬುಡ್ಗಡ್ಲೆ ಅಂತಾರಲ್ಲ, ಹಾಕಿದ್ವಿ ಈ ವರ್ಷ. ಮೆಕ್ಕೆಜೋಳ, ಕಡಲೆ ಎರಡು ಹಾಕಿದ್ರ? ಮೆಕ್ಕೆಜೋಳ ಚೆನ್ನಾಗಿ ಇಳುವರಿ ಬಂತ? ಬಂದ ಸಹ, ಈ ವರ್ಷ ಮಳೆ ಜಾಸ್ತಿ ಆಗಿ ಏನು ಅಷ್ಟೊಂದೇನು ಇದ್ರಾಗಿಲ್ಲ. ತೊಗರಿ ಗಿಡ ಬೆಳೆದವೆ ಅಂದ್ರೆ ಲೆಕ್ಕದಂಗೆ ಬೆಳೆದವೆ, ಅದು ಕಾಯಿ ಸರಿಯಾಗಿ ಆಗಿಲ್ಲ. ಏನು ಕಾರಣ ಅಂತೀರ? ಕಾಯಿ ಮಂಜು ಅದು ಜಾಸ್ತಿ ಬೀಳ್ತದೆ ಸಲ್ಸ ನಮ್ಮ ಕಡೆ, ಹಂಗಾಗಿ ಅದು ಒಂದು ಸ್ವಲ್ಪ ಇದಾಗ್ತದೆ, ಮಂಜು ಭಾಳ ಬೀಳ್ತೈತಿ. ಇಬ್ಬನಿ ಜಾಸ್ತಿ ಆಗ್ತೈತಿ. ಇಬ್ಬನಿ ಬಿದ್ರೆ ಏನಾಗಲ್ಲ, ಮಂಜು ಕವಳ ಬೀಳ್ತಲ್ಲ, ಅದಕ್ಕೆ ಅದು ಹೂವೆಲ್ಲ ಉದುರೋಗಿ ಬಿಡ್ತತೆ. ಅವಾಗ ಕಾಯಿ ಆಗೋದಿಲ್ಲ. ಕಾಯಿ ಆಗೋದಿಲ್ಲ, ಅವಾಗ ಒಂದು ಸ್ವಲ್ಪ ಉಳುಕ ಬರ್ತವೆ. ಔಷಧಿ ಸಿಂಪಡಣೆ ಮಾಡ್ಬೇಕು. ಅದ್ರಾಗೂ ನಾವು ಇಲ್ಲೇ ತನಕ ಏನು ಔಷಧಿ ಪೌಷ್ಧಿ ಏನು ಬಳಸಿಲ್ಲ. ಅದಕ್ಕೂ ಎಲ್ಲ ಹಂಗೆ ದನಿಂಗೊಬ್ಬರದಾಗೆ ನಾವು ಇದು ಮಾಡಿದ್ವಿ ಅಷ್ಟೇ. ತೊಗರಿ ಗಿಡಕ್ಕೊಂದು 2-3 times ಔಷಧಿ ಸಿಂಪಡಣೆ ಮಾಡಬೇಕಾಗಿತ್ತು, ನಾವು ಮಾಡ್ಲಿಲ್ಲ. ಸ್ವಲ್ಪ ಎಲ್ಲ ಹೂವೆಲ್ಲ ಉದ್ರಿ ಇದಾಗಿದೆ, ಹಂಗೆ ಆಗಿದಾವ ಒಂದು 1.5 ಕಾಯಿ ಆಗಿದಾವೆ ಮನೆಗೆ ಅಷ್ಟೇ. ಅದೇನು ಅಷ್ಟೇನೆ. ಅಂದ್ರೆ ಈ ಸರಿ ಏನ್ ಬೆದ್ಲ ಬೆಳೆ ಸುಖ ತಂದು ಕೊಟ್ಟಿಲ್ಲ? ಇಲ್ಲ ಸರ್, ಏನಂತ ಸುಖ ಏನ್ ಅನ್ಸಿಲ್ಲ. ಈಗ ಲಾಸು ಆಗಿಲ್ಲ, ಸುಖನೂ ಅದರಿಂದ ಅಷ್ಟೇ. ಮೆಕ್ಕೆಜೋಳ ಎಷ್ಟು ಕ್ವಿಂಟಲ್ ಆಯ್ತು? ಮೆಕ್ಕೆಜೋಳ ಇನ್ನು ಒಡಿಸಿಲ್ಲ ಸರ್. ಐತೆ ಏನ್ ಅದು ಕಿಟ್ರ ಖರ್ಚು ಬರ್ಬೋದು, ಲಾಭ ಅಂತೂ ಬರಲ್ಲ. ಏನಾಗಲ್ಲ, ಗೊಬ್ಬರ ಬೀಜ ನಾವು ಮಾಡಿದ್ಕೆ ಸರಿ ಹೋಗ್ತದೆ. ಸರಿ ಹೋಗ್ತದೆ. ನೀರಾವರಿ ಬೆಳೆಗಳು ವಾಸಿ ಅಂತೀರ, ಅನುಕೂಲ ಅಂತೀರ? ನೀರಾವರಿ ಬೆಳೆ ಅದು ನೀರಿದ್ರೆ ಚೆನ್ನಾಗದು, ನಾವು ಮಾಡೋದ್ರ ಮೇಲೆ ಇದಾಗ್ತದೆ. ಹೌದು, ಚೆನ್ನಾಗದು. ನೀರಾವರಿ 12 acres ಅಂದ್ರೆ ಅದರಲ್ಲಿ ಎಲ್ಲ ಏನೇನು ಬೆಳೆಗಳು ಬೆಳೀತಾ ಇದ್ರ? ಅದ್ರಾಗ ಒಂದು ಸ್ವಲ್ಪ ತೆಂಗು, ನಿಂಬೆ ಐತೆ, ಕರಿಬೇವಿನ ಗಿಡ ಇದಾವೆ. ಎಲ್ಲ ಎಷ್ಟೆಷ್ಟು ಎಕರೆ ಹಾಕಿದ್ರ? ಏನು ನಿಂಬೆ ಅದೊಂದು 4 acres ಐತೆ, ತೆಂಗಿನ ಗಿಡ ಅದು 1-2 acres ನಿಂಬೆ ಗಿಡ ಇದಾವ ನೋಡೋದು. ಸೆಂಟ್ರಿ ತೆಂಗಿನ ಗಿಡದ ಮಧ್ಯದಲ್ಲೇ ನಿಂಬೆ ಗಿಡ ಹಾಕಿದ್ರೆ? ಮಧ್ಯದಾಗ ಹಾಕಿದ್ದೆ ಸರ್. ಅಡಿಕೆ ಎಷ್ಟು ಹಾಕಿದ್ರ? ಅಡಿಕೆ ಒಂದು 7 acres ಐತೆ. 7 acres ಅಲ್ಲಿ ಐತೆ. ಅಡಿಕೆ ಅಲ್ಲಿ ಹಾಕಿ ಎಷ್ಟು ವರ್ಷ ಆಯ್ತು? ಅಲ್ಲೇ ಈಗ 8 ಆಯ್ತು, 8-9 years. 8-9 years ಆಯ್ತು. ಸಸಿ ಎಲ್ಲ ಎಲ್ಲಿಂದ ತಗೊಂಬಂದ್ರೆ ಅಡಿಕೆ ಸಸಿ? ಅಡಿಕೆ ಸಸಿ ನಾವೇ ಸಾಕಿದ್ದೆ ಸರ್. ನೀವೇ ಸಾಕಿ? ನಾವೇ ಸಾಕಿದ್ದು ಗೋಟ್ ತಂದು ಚೆನ್ನಾಗ್ ಬಂದತ್ತು ಗೋಟ, ಒಳ್ಳೆ ಚೆನ್ನಾಗ್ ಬಂದತ್ತು ಸಸಿ. ಒಂದ್ ಸ್ವಲ್ಪ ಮತ್ತೆ ಅದ್ರ ನಡುವೆ ಎಲ್ಲ ಬಾಳೆ ಹಾಕಿದ್ವಿ ಅದ್ರ ನಡುವೆನ, ಚೆನ್ನಾಗತ್ತು ಬಾಳೆನು ಅದು ಚೆನ್ನಾಗತ್ತು. ಅಂತರ ಎಷ್ಟು ಇಟ್ಟಿದ್ರ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ? ಅಡಿಕೆ ಅಡಿಕೆ 8-9 ಕೆಲವು ರೈತರೆಲ್ಲ 7-6, 6-7, 8-8 ಈ ತರ ಎಲ್ಲ ಮಾಡ್ತಾರಲ್ಲ, ಯಾವ್ದು ಅಂತರ ಒಳ್ಳೇದಂತೀರ ಅಡಿಕೆ ಗಿಡಕ್ಕೆ? ಅಡಿಕೆ 8-9, 9-10 ದಾಯ ಚೆನ್ನಾಗೆ ಇಳುವರಿ ಮುಂದೆ ಚೆನ್ನಾಗ್ ಬರ್ತದ. ಅದು 6-9 ಏನ್ ಮಾಡ್ತತೆ, ಈಗ ಸಣ್ಣವಿದ್ದಾಗ ಚೆನ್ನಾಗೆ ಒಂದ್ ಸ್ವಲ್ಪ ದಿವಸ, ಆಮೇಲೆ ಅಷ್ಟು ಇಳುವರಿ ಅನ್ಸಲ್ಲ ಅದು. ನಮ್ದು ಒಂದ್ ಸ್ವಲ್ಪ ಹುಣಸೆ ಗಿಡನೂ ಇದಾವ, ಒಂದು 70 ಗಿಡ ಹುಣಸೆ ಗಿಡ ಸುತ್ತಲು ಸುತ್ತ ಬದಿ ಬದಿ ಸುತ್ತ ಹುಣಸೆ ಗಿಡ ಹಾಕಿದ್ವಿ. ಅದು ಯಾಕೆ ಈ ವರ್ಷ ಚೆನ್ನಾಗಿ ಬಿಟ್ಟು ಒಂದ್ ಸ್ವಲ್ಪ ಉಳುಕಾಯಿ ಬಿಡ್ತಾವ, ಅದು ಸಹ ಉಳುಕಾಯಿ ಐತಿ. ಈ ಸುತ್ತ ಬದಿ ಸುತ್ತ ಈ ಹುಣಸೆ ಗಿಡ ಬೆಳೆಯೋದ್ರಿಂದ ಒಂದು ತೋಟಕ್ಕೆ ಜಾಸ್ತಿ ಸಪೋರ್ಟ್ ಆಗುತ್ತೆ. ಗಾಳಿದೇನಿಲ್ಲ, ಗಾಳಿ ಇರಲ್ಲ, ಮತ್ತೆ ಕೀಟ ರೋಗಗಳು ಬಾಧೆನೂ ಸ್ವಲ್ಪ ಕಡಿಮೆ ಬರ್ತದೆ. ಬಹಳ ಗಿಡ ಅದಾವ ಸುತ್ತಲು ಹುಣಸೆ ಗಿಡಗಳು, ಬಹಳ ಚೆನ್ನಾಗಿ ಫಲ ಬರೋದು. ಈ ವರ್ಷ ಉಳುಕಾಗಿದಾವ, ಈಗ ಒಂದು ಈ ವರ್ಷದಾಗ ಮಳೆ ಜಾಸ್ತಿ ಆಗಿ ಆತೋ ಅದೇನಾತೋ ಗೊತ್ತಾಗಿಲ್ಲ, ಈಗ ಮಳೆ ಜಾಸ್ತಿ ಆಗಿ ಆಗೈತೆ ಅಂತ ನಮ್ಮ ಅನಿಸಿಕೆ. ಅಡಿಕೆ ಗಿಡ 7 ಎಕರೆಲ್ಲಿ ನಾಟಿ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ 7 ಎಕರೆ ಮಾಡಿದ್ರೆ ಅಥವಾ ಒಂದು ಫಸ್ಟ್ಗೆ ಒಂದು 2-3 ಎಕರೆ ಮಾಡಿ ನೆಕ್ಸ್ಟ್ ಜಾಸ್ತಿ ಮಾಡ್ತೀವಿ? ಒಂದು 3 ಎಕರೆ ಮಾಡಿದ್ವಿ. ಅವು ಎಲ್ಲ ನೀರಿಲ್ದ ಅವತ್ತಿನಿದ್ರ ಹೋಯ್ಬಿಟ್ವು. ಓ, ಬಹಳ ಚೆನ್ನಾಗಿ ಬಂದ 3 ವರ್ಷದ ತನಕ ಇತ್ತು ಗಿಡ, ನೀರು ನಮ್ಗೆ ಕುಡಿಯಕ್ಕೆ ಬರಲ್ಲ, ಹಂಗಾಗಿ ಹೋಗ್ಬಿಡ್ತ ಅದ್ರಾಗ. ಮತ್ತೆ ಬೋರ್ ಹಾಕ್ಸಿದ್ವಿ ಆ ಸರಿ, ಬಹಳ ಬೋರ್ ಹಾಕ್ಸಿದ್ವಿ, ನೀರೇ ಬೀಳಲ್ಲ. ಅವಾಗ ಇನ್ನೇನ್ ಮಾಡೋದು ಅಂತ ಸುಮ್ಮನಾಗಿದ್ವಿ. ಮತ್ತಿರು ವರ್ಷ ಮಳೆ ಚೆನ್ನಾಗಾಯ್ತು, ಮಳೆಗಾಲ ಆದ್ಮೇಲೆ ನೀರು ಬಂದು ಗಿಡ ಸಾಕಿದ್ವಿ. ಗಿಡ ಸಾಕಿ ಒಂದು 7 ಎಕರೆ ಒಂದೇ ಸರಿಗೆ ಮಾಡಿದ್ವಿ ಫಸ್ಟ್. ಅವು 3 ಎಕರೆಲ್ಲಿ ಒಂದ್ ವರ್ಷ ನೀರು ಹೋಯ್ತಲ್ಲ, ಅವಾಗೆಲ್ಲ ಕೆಲವು ರೈತರೆಲ್ಲ ಟ್ಯಾಂಕರ್ ಅಲ್ಲಿ ನೀರು ಹಾಕಿ ಗಿಡಗಳು ಉಳಿಸ್ಕೊಂಡ್ ಪ್ರಯತ್ನ ಮಾಡಿದ್ರು. ನೀವೇನ ತರ ಮಾಡಿ? ಇಲ್ಲ ಸರ್, ಮಾಡಕ್ ಆಗ್ಲಲ್ಲ ಅದನ್ನ. ಆ ತರ ನೀರ್ ಎಲ್ಲಿಂದ ತರದ್ಕೋಕೆ, ಎಲ್ಲರೂ ಹಂಗಾದಾಗ ನೀರ್ ಎಲ್ಲಿ ಸಿಗ್ತಾವ ನಮ್ಗೆ? ಹೌದು, ಹಂಗಾಗಿ ಏನು ಮಾಡಕ್ ಹೋಗಲಲ್ಲ, ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆಗಿಬಿಟ್ವಿ. ಅವೆಲ್ಲ ಪೂರ್ತಿ ಬುಡ್ಕ ತೆಗೆದ್ಬಿಟ್ಟು ಮತ್ತೆ 7 ಎಕರೆ ಮತ್ತೆ 7 ಎಕರೆ ಮಾಡಿದ್ವಿ. ಈ 3 ಸರಿ ಮಾಡಿದ್ವಿ ಅಡಿಕೆ ಗಿಡ. ಅಲ್ಲ, ಈಗ 3 ಎಕರೆ ನೀರಲ್ದಲೆ ಹೋಯ್ತಲ್ಲ, ಮತ್ತೆ ಬೇಡಪ್ಪ ಈ ಸವಾಸ ಬೇಜಾರಾಗ್ಬಿಡ್ತು ಅಂತ ಅಂತ ಏನ್ ಅನಿಸ್ಲಿಲ್ಲ? ಇಲ್ಲ, ನಮಗೆ ಮಾಡ್ಬೇಕು ಅಂತ ಹುಡುಗರು ಉಮ್ಮ ಸುತ್ತ ಮಾಡ್ಬೇಕು ನೋಡೋಣ, ಎಲ್ಲರೂ ಮಾಡ್ತಾ ಇದಾರೆ, ನಾವೇ ಹಾಕಿ ಬಿಡ್ಬೇಕು ಅಂತಂದು ಹೇಳಿ ಮಾಡಿದ್ವಿ ಸರ್. ಈಗ ಚೆನ್ನಾಗದ ಗಿಡ, ಅದ್ರಾಗ ಒಂದ್ ಸ್ವಲ್ಪ ಹೋಗಿದಾವ ಈಗ ಚೆನ್ನಾಗೈತೆ ಗಿಡ, ಬಹಳ ಚೆನ್ನಾಗೈತೆ, ನೀರು ಬಹಳ ಚೆನ್ನಾಗೈತೆ. ಅದ್ರಾಗ ನಾವು ನಮ್ಮ ಹೊಲದ ನಡುವೆ ಒಂದು ಹಳ್ಳ ಹೋಗೈತೆ, ಹಳ್ಳ ಹೋಗ್ಬಿಟ್ಟು ಅದು ಒಂದು ಸಣ್ಣದಾಗ ಚಿಕ್ಕ ಡ್ಯಾಮ್ ಮಾಡಿಸ್ಬಿಟ್ಟದು ಅದಕ್ಕೆ. ಈಗ ಅದು ಈ ರೋಡಿಗೆ ಒಂದ್ ಸ್ವಲ್ಪ ಮಣ್ಣು ಕೊಟ್ವಿ, ಹಂಗಾಗ್ಬಿಟ್ಟು 1.5 ಎಕರೆ ಒಂದು 15 ಅಡಿ ಆಳ ತೆಗೆದ್ದಾರೆ. ಬಹಳ ದೊಡ್ಡದಾಗೈತೆ ನೀರು, ನೀರು ಸಾಕಷ್ಟು ನಿಂತ್ಕೊಂಡ್ ಸಾಕಷ್ಟು ಅನ್ನೋದೇ ಅದನ್ನ ಅಕ್ಕಪಕ್ಕದವರಿಗೆಲ್ಲೂ ಅನುಕೂಲ ಆಗ್ತದೆ, ಬೋರ್ಗೆಲ್ಲ ಅಂತರ್ಜಲ ಜಾಸ್ತಿ, ಅಂತರ್ಜಲ ಜಾಸ್ತಿ ಆಗ್ತದೆ. ಈಗ ಅಲ್ಲಿ ಅದಕ್ಕೆ ಬರ್ತಾ ಐತೆ ನೀರು, ನೀರು ಬರ್ತಾ ಇದೆ, ಈಗ ಬರ್ತಲೇ ಐತೆ. ಅದಕ್ಕೆ ನೀರಾವರಿ ಸಾಕಷ್ಟು ಅನುಕೂಲ ಆಯ್ತು, ಬಟ್ ಏನು ನೀರಿನ ಸಮಸ್ಯೆ? ನೀರಿನ ಸಮಸ್ಯೆ ಏನ್ ಕಾಣ್ತಾ ಇಲ್ಲ, ಚೆನ್ನಾಗೈತಿ ಈ ವರ್ಷ, ಏನು ತೊಂದ್ರೆ ಆಗಲ್ಲ ನೀರಿಂದು. ಅದು ಇನ್ನೂ ಆಳನ ತೆಗೀತಿದ್ರು, ಬಂಡೆ ಸಿಕ್ಬಿಡ್ತು ಕೆಳಗೆ, ಅಲ್ಲಿಗೆ ಸ್ಟಾಪ್ ಮಾಡಿರೋರು. ನೀರಿಗೆ ಸಾಕು, ಅದೇ ನಮ್ಗೆ ಇಂಥ ಮಳೆಗಾಲ ಆಗ್ಬಿಟ್ರೆ ಬೇಕಾದಷ್ಟು ನೀರ್ ಆಗ್ತದೆ, ಯಾಕಂದ್ರೆ ಅದಕ್ಕೆ ನೀರ್ ಬರ್ತಲೇ ಐತಿ, ಇನ್ನು ಜಲ ಬರ್ತಾ ಐತೆ, ಹಂಗಾಗಿ ಅದು ಹಳ್ಳದಾಗೈತಲ್ಲ ಅದಕ್ಕೆ ಈಗ ಜಲ ಬರ್ತಾ ಐತಿ. ಮೊದ್ಲು ನಾವು ಹುಡುರಾದಾಗ ಅದು ಹಳ್ಳ ಹರಿಯೋದ್ ಮೇಲೆ ಯಾವಾಗ್ಲೂ ಭರಮಸಾರದ ಕೆರಿ ಹೋಗೋದು ಅರ್ದು, ಇವತ್ತು ಹಂಗ ಹರಿತಾ ಇತ್ತು ಅದು. ಆ ತರ ಈ ಅಡಿಕೆ ನಾಟಿ ಮಾಡಿದಂತ ಸಂದರ್ಭದಲ್ಲಿ ಫಸ್ಟ್ಗೆ ಒಂದ್ 2-3 ವರ್ಷ ಅಂತರ ಬೆಳೆಗಳು ಬೆಳಿತಾರೆ, ಕೆಲವರೆಲ್ಲ ಪಪ್ಪಾಯಿ ಬಾಳೆ, ಕೆಲವರೆಲ್ಲ ತರಕಾರಿ ಬೆಳಿತಾರೆ, ಹೂವು ಬೆಳಿತಾರೆ. ನೀವೇನಾದ್ರೂ ಅಂತರ ಬೆಳೆ ಬೆಳೆದ್ರ? ಇಲ್ಲ, ನಾವು ಬಾಳೆ ಹಾಕಿದ್ವಿ, ಬಾಳೆ ಹಾಕಿ ಅದು ಒಂದು 3-6 ತಿಂಗಳಿಗೆ ಅದು ಏನು ಅದ್ರಾಗ ಓಡಾಡಕ್ ಆಗಲ್ಲ, ಹಂಗಾಗಿ ಬಿಡ್ತದೆ. ಹೌದು, ನಮ್ದು ನೆಲ ಒಂದ್ ಸ್ವಲ್ಪ ಶಕ್ತಿಯಾಗೆ ಮಾಡಿದ್ವಿ, ಹಂಗಾಗಿ ಅದು ಬಾಳೆದೆಲೆ ಕಲ್ತ್ಕೊಂಡ್ಬಿಟ್ಬಾರ್ಲ, ಏನು ಮಾಡಕ್ ಆಗಲ್ಲ, ನಾವ್ ಏನು ಮಾಡ್ಲಿಲ್ಲ ಅದ್ರಾಗ. ಬಾಳೆ ಎಲ್ಲ ಚೆನ್ನಾಗಿ ಇಳುವರಿ ಬಂದ್ ಲಾಭ ತಂದು ಕೊಡ್ತೇವೆ? ಪರವಲ್ಲ, ಬಾಳೆ ಚೆನ್ನಾಗಾತು, ಬಾಳೆ ಚೆನ್ನಾಗಾತು. ಈಗ ಅಡಿಕೆ ಮಧ್ಯದಲ್ಲಿ ಬಾಳೆ ಹಾಕಿದ್ರೆ ಅದು ಲಾಸ್ಟ್ ತೆಗಿಬೇಕಾದ್ರೆ ಬಹಳ ಕಷ್ಟಪ್ಪ. ಇಲ್ಲ ಇಲ್ಲ ಇಲ್ಲ, ತೆಗಿಯೋದು ಏನ್ ಬಹಳ ಸುಲಭ ಐತಿ ಈಗ. ಹೌದಾ? ಮೊದಲಿತ್ತು ಜನ ಅವಾಗ ಅಷ್ಟಕ್ಕಂದು ನಾವು ಸಣ್ಣರಿದ್ದಾಗ ಬುದ್ಧಿವಂತಿಕಿದ್ದಿಲ್ಲ, ಗುದ್ಲೆ ಕಡಿಯೋದು ಅದೆಲ್ಲ ಮಾಡೋರು. ಈಗ ಏನಿಲ್ಲ, ಟ್ಯಾಕ್ಟ್ರಿ ಬಂದವ, ಬಾಂಡ್ಲಿ ಹಾಕಿಂದು ಹೊಡೆದ್ಬಿಟ್ರೆ ಗೆಡ್ಡೆ ಎಲ್ಲ ಹೋಗ್ಬಿಡ್ತತಿ, ಗೆಡ್ಡೆ ಎಲ್ಲ ಒಣಗಿ ಹೋಗ್ಬಿಡ್ತದೆ. ಈಗೇನು ಅದು ಸುಲಭ ಐತೆ, ಬಹಳ ಸುಲಭ ಐತೆ. ಈಗೇನು ಮೊದಲಿತ್ತು ಸಹ ಅದೆಲ್ಲನ, ಈಗ ಈಗೇನ್ ತೊಂದ್ರೆ ಇಲ್ಲ, ಎಷ್ಟು ಗೆಡ್ಡೆ ಇದ್ರು ತೆಗೆದು ಬಿಡ್ಬೋದು 1-2 ಗಂಟೆಗೆ. ಈ ಅಡಿಕೆ ಬೆಳೆ ಅಂತ ರೈತರು ವರ್ಷದಲ್ಲಿ 1-2 ಸರಿ 3 ಸರಿ ಮೇಲ್ಗೊಬ್ಬರ ಕೊಡ್ಬೇಕಪ್ಪ, ಏನಾದ್ರು ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರ ಅಂತ ಹೇಳ್ತಾರೆ, ಏನಾದ್ರು ಮೇಲ್ಗೊಬ್ಬರ ಕೊಡ್ತೀರಾ ಮುಂಗಾರಿ ಹಿಂಗಾರಿ ಸಂದರ್ಭದಲ್ಲಿ? ಇಲ್ಲ ಸರ್, ನಾವು ಸರ್ಕಾರಿ ಗೊಬ್ಬರನೇ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಅಂದ್ರೆ ನಾವು ತೋಟದಾಗೆ ಒಂದು ಮನೆ ಮಾಡಿಬಿಡಿದ್ವಿ, ದೊಡ್ಡದಾಗೆ ಮಾಡಿದ್ವಿ ಮನೆನ, ಅಲ್ಲೇ ದನ ಕಟ್ಕೊಂತೀವಿ ಪೂರ್ತಿ, ಎಲ್ಲ ದನಗಳು 12 ದನ ಅದಾವ. ಸಾಕಾಣಿಕೆ ಮಾಡಿದಿರ? ಹ್ಮ್, ದನ ಸಾಕಾಣಿಕೆ ಮಾಡಿದ್ವಿ, 12 ದನ ಅದಾವ. ಒಂದು ಇದು ಗಾಡಿ ಮಾಡ್ಕೊಂಬಿಟ್ಟಿದ್ವಿ, ದಬ್ಬ ಗಾಡಿನ, ಒಂದ್ ಗಾಲಿದ. ಅದ್ರಾಗ ತುಂಬಿಕೊಳ್ಳೋದು ಸಗಣಿ ಹಂಗ ಗಿಡ ಸೆಂಟ್ರಿಗೆ ಹಾಕ್ತವೆ. ಹೌದಲ್ಲ, ಗಿಡದ ಬಡ್ಡಿಗೆ ಹಾಕಲ್ಲ, ಸಾಲಾಗಿ ಗಿಡ ಸೆಂಟ್ರಿಗೆ ಹಾಕ್ತವೆ. ಈಗ 8 ವರ್ಷ ಆಗೈತೆ, ನಾವು ಹೊಲನೂ ಹೊಡೆದಲ್ಲ, ಏನಿಲ್ಲ, ಉಳುಮೆನೆ ಮಾಡಿಲ್ಲ ಹಂಗೈತಿ. ಎಲ್ಲ ಸಾವಯವ ಕೃಷಿ ಬೇಕಾದಷ್ಟು. ಈಗ ಎರೆಹುಳ ಒಂದ್ ಹಿಂಗ ಮಣ್ಣು ಕೈಯ ತೋಡಿದ್ರು ಎರೆಹುಳ ಸಿಗ್ತದೆ, ಹಂಗೈತಿ, ಚೆನ್ನಾಗೈತೆ. ಅಲ್ಲ, ಯಾಕೆ ಬೇಸಾಯ ಮಾಡಬಾರ್ದು ಅಥವಾ ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಅಂತ ಯಾರು ತಿಳಿಸ್ಕೊಟ್ರಿ ನಿಮಗೆ? ಇಲ್ಲ ಸರ್, ನಾವೇ ಅದನ್ನ ಏನ್ ಮಾಡಿದ್ವಿ ಅಂದ್ರೆ, ಒಂದು 3 ಎಕರೆ ಬೇಸಾಯ ಮಾಡಿದ್ವಿ, ಅದ್ರಾಗೆ ಗಿಡ ಒಂದ್ ಸ್ವಲ್ಪ ನೀರಿನ ಇದ್ರಾಗೆ ಗಿಡನೂ ಹೋಯ್ಬಿಟ್ವು. ಇದು ಒಂದು 3.5 ಎಕರೆ ಬೇಡ ಅಂತಂದೇಳಿ ಹಂಗೆ ಕಬಿಟ್ಕೊಂಡಿದ್ವಿ, ಅದ್ರಾಗ ಗಿಡನೇ ಹೋಗಿಲ್ಲ. ಅದ್ರಾಗೆ ಜಾಸ್ತಿ ಇಳುವರಿ ಬರ್ತೈತೆ, ಬೇಸಾಯ ಮಾಡೋದು ಬೇಡ ಅಂತ ಬಿಟ್ಕೊಂಡ್ವಿ. ಈಗ ನಮ್ಮನ್ನು ನೋಡ್ಕೊಂಡು ಕೆಲವರು ಒಂದು ಸ್ವಲ್ಪ ಜನ ಬೇಸಾಯ ಮಾಡೋದು ಬೇಡ ಅಂತ ಹಂಗೆ ಬಿಟ್ಕೊಂಡ್ರೆ. ಕಳೆ ಎಲ್ಲ ಜಾಸ್ತಿ ಬಿಡುತ್ತಪ್ಪ, ಓಡಾಡ್ಲಿಕ್ಕೆ ಆಗಲ್ಲ ಅಂತಂದು ಕೆಲವರೆಲ್ಲ ಬಹಳ ಜನ ಕಳೆನಾಶಕ ಎಲ್ಲ ಸಿಂಪಡಣೆ ಮಾಡ್ಬಿಡ್ತಾರೆ. ನಾವು ಕಳೆನಾಶಕ ಏನು ಸಿಂಪಡಣೆ ಮಾಡಿಲ್ಲ. ನಮಗೆ 4 ಅರದುವ ದಿನ ಮತ್ತೆ ದನಗುಳಿ ಮೇಯಬೇಕ ಮಳೆಗಾಲದಾಗ, ಎಲ್ಲ ಕೊಯ್ದು ಬಿಡ್ತು ನಿಂತ್ಕಂದು ಸಾಲು ಸಾಲು ಇಟ್ಕಂದು, ಅದ್ರ ಮೇಲೆ ದನಗಳು ಮೇಯಿಸ್ತು ಬಿಟ್ಕಂದು, ಅದ್ರಾಗ ದನ ಮೇಯಿಸ್ತೀವಿ. ಏನು ಇವತ್ತಿನವರೆಗೂ ಅದಕ್ಕೆ ಕಳೆನಾಶಕ ಹೊಡೆದಿಲ್ಲ. ಕಳೆ ಬೀಳೋದ್ರಿಂದ ಜಾಸ್ತಿ ಇಳುವರಿ ಕಡಿಮೆ ಆಗುತ್ತೆ ಅಂತಾರೆ? ಇಲ್ಲ ಸರ್, ಗಿಡ ದೊಡ್ಡವಾದ್ಮೇಲೆ ಅದೆಲ್ಲ ಹುಲ್ಲಿಂದೇನು ಲೆಕ್ಕ ಇರಲ್ಲ, ಅದಕ್ಕೆಲ್ಲನ ಬೇರಿರ್ತದ, ಹುಲ್ಲೇ ತುಳ್ದಾಗ್ತತ, ಹುಲ್ಲೇ ಆಪಟೆ ಅದನ್ನ ತುಳ್ದಿತ್ತು. ಹೌದು, ಹಂಗೆ. ನೀರು ನಿರ್ವಹಣೆ ಎಲ್ಲ ಏನು ಡ್ರಿಪ್ ಮಾಡ್ಕೊಂಡಿದ್ರೆ ಆಯ್ ನೀರ ಕೊಡ್ತೀರಾ? ಇಲ್ಲ, ಡ್ರಿಪ್ ನೀರು ಒಂದ್ ಸ್ವಲ್ಪ ಕಡಿಮೆ ಆಯ್ತ, ಹಂಗಾಗಿ ಎಲ್ಲ ಡ್ರಿಪ್ ಮಾಡಿಸಿದ್ವಿ ಅವಾಗ. ಈಗ ಆಯ್ ನೀರ ಕೊಡ್ಬೋದು, ಈಗ ಯಾಕೆಂದ್ರೆ ನಮ್ದು ಕೃಷಿ ಹೊಂಡ ತುಂಬೈತೆ, ಅದಕ್ಕೆ ಈಗ ಒಂದ್ 2-3 ತಿಂಗಳು ಹೊಡೆದ್ರು ಗಾಡ ಹೋಗಲ್ಲ. 1.5 ಎಕರೆ 15 ಅಡಿ ಐತಿ. ಈಗ ಕರೆಂಟ್ ಇದ್ದಾಗ ಹೊಡ್ಕಂದ್ರೆ ಮತ್ತಲ್ಲೇ ಅಷ್ಟು ನೀರು ಬಂದೇ ಬರ್ತತೆ, ಆಮೇಲೆ ಮತ್ತೆ ತುಂಬತ್ತ ಗುಂಡಿ, ಹಂಗೈತಿ. ಎಲ್ಲ ಸಾಕಷ್ಟು ಬೆಳೆಗಳಿಗೆ ಕೀಟ ರೋಗದ ಬಗ್ಗೆ ಕಂಡು ಬರುತ್ತೆ. ಅಡಿಕೆ ಬೆಳೆಗೆಲ್ಲ ಏನ್ ಕೀಟ ರೋಗಗಳು ಏನಾದ್ರು ಕಂಡು ಬರ್ತದವ? ಅದು ಒಂದ್ ಸ್ವಲ್ಪ ಕೆಂಪು ಜಿಗೆ ಬೀಳೋದು. ಈಗ ಸದ್ಯ ಈ ವರ್ಷ ಮಳೆ ಜಾಸ್ತಿ ಆಗೈತಿ, ಯಾವ ರೋಗನಿಲ್ಲ ಏನಿಲ್ಲ. ಮಳೆ ಜಾಸ್ತಿ, ಮಳೆ ಕಡಿಮೆ ಆದ್ರೆ ಏನಾಗ್ತದೆ ಅಂದ್ರೆ ಈ ಯಾತ್ರ ಬರ ಹುಳ ಕುತ್ಕೊಂಡು ಹಂಗೆ ಕೆಂಪು ಜಿಗೆ ಬಿದ್ದು ಬಿಡ್ತತೆ. ಹೌದು, ಗರಿಯೆಲ್ಲ ಕೆಂಪಗಾಗಿ ಬಹಳ ಇದಾಗ್ತತೆ. ಈ ವರ್ಷ ಮಳೆ ಜಾಸ್ತಿ ಆತಲ್ಲ, ಎಲ್ಲ ರೋಗ ಎಲ್ಲ ಕೆಳಗೆ ಇಳಿದು ಹೋಗ್ಬಿಟ್ಟತೆ. ಅವ ಏನು ಸ್ಪ್ರೇನು ಮಾಡಕ್ ಹೋಗಿಲ್ಲ, ಬಹಳ ಜನ ಬಂದು ಹೇಳಿದ್ರು ನಮ್ಗೆ ಸ್ಪ್ರೇ ಮಾಡಿಸ್ರಿ, ಅದನ್ನ ಮಾಡಿಸ್ರಿ, ಆ ಗೊಬ್ಬರ ಹಾಕ್ರಿ, ಈ ಗೊಬ್ಬರ ಹಾಕ್ರಿ ಅಂತಂದು ಏನು ಹಾಕಿಲ್ಲ. ಇದೇ ಗೊಬ್ಬರನೇ ಸಾಕಾಗಿ ಹೋಗೈತೆ ನಮ್ಗೆ, ಬೇಕಾದಷ್ಟು ಆಗೈತೆ, ಅದಕ್ಕೆ ಸಾಕಷ್ಟು ಗೊಬ್ಬರ ಆಗೈತೆ. ನಿಂಬೆ ಗಿಡಕ್ಕೂ ಬೇರೆ ಏನು ಹಾಕಿಲ್ಲ ನಾವು, ಅವಕ್ಕೂ ಗಿಡಕ್ಕೂ ಬೇರೆ ಸಗಣಿ ಗೊಬ್ಬರನೇ. ಈಗ ಸಾಕಷ್ಟು ಅಂತರ ಬೆಳೆಗಳು ಬೆಳಿತಾರೆ. ಈಗ ನಿಮ್ದು ಅಲ್ಲಿ 8 ವರ್ಷದ ತೋಟ ಅಂತ ಹೇಳ್ತಾರೆ, ದೊಡ್ಡ ಗಿಡ ಆಗಿರೋದ್ರಿಂದ ಕೆಲವರೆಲ್ಲ ವಿಳ್ಯದೆಳೆ ಬೆಳಿತಾರೆ, ಕಾಳುಮೆಣಸು ಏಲಕ್ಕಿ ಎಲ್ಲ ಬೆಳಿತಾರೆ. ಹಂಗಾಗ್ಬಿಟ್ಟು ನೀವೇನಾದ್ರೂ ಅದರೊಳಗಡೆ ಅಂತರ ಬೆಳೆಗಳು ಬೆಳಿತಾ ಇದ್ರ? ಇಲ್ಲ ಸರ್, ಇನ್ನು ಏನಮ್ಮ ಬೆಳೆದೆಲ್ಲ ಹಾಕಿಲ್ಲ. ನಾವೊಂದು ಸ್ವಲ್ಪ ಒಂದು 10 ಗಿಡ ಕಾಫಿ ಗಿಡ ತಂದು ಹಾಕಿದ್ವಿ ನೋಡೋಣ ಅಂತಂದು, ಚೆನ್ನಾಗ ಬಂದು ಹತ್ಕೊಂಡವೆ. ಒಂದು 20 ಬಳ್ಳಿ ಎಲೆ ಬಳ್ಳಿ ಹಾಕಿದ್ವಿ ಅದ್ರಾಗ ಇರ್ಲಂಗೆ ಮನೆಗೆ ಅಂತಂದು. ಇನ್ಮೇಲೆ ಇದನ್ನ ಕಾಳುಮೆಣಸಿಂದ ಮಾಡ್ಬೇಕು ಅಂತ ಐತೆ ಉದ್ದೇಶ, ಐತೆ ಐತೆ ಅದನ್ನ ಮಾಡ್ಬೇಕು ನೋಡೋಣಂತ. ಸ್ವಲ್ಪ ಗಿಡ ಹಾಕಿದ್ರೆ ಚೆನ್ನಾಗಿ ಬಂದಿದ ಮುಂದಕ್ಕೆ ಹಾಕ್ಬೋದು ಅನ್ನೋದು ನಂಬಿಕೆ. ನಂಬಿಕೆ ಚೆನ್ನಾಗೈತೆ ಬಳ್ಳಿ ಹಂಗೆ ಎತ್ಕೊಂಡವ. ಒಂದ್ ಸ್ವಲ್ಪ ಅದ್ರ ನಡುವೆ ಒಂದಿಟ್ಟು ಅರಿಶಿನ ಹಾಕಿದ್ವಿ ಮನೆಗೆ ಬರ್ತತೆ ಅಂತ, ಚೆನ್ನಾಗಿ ಬಂದತ್ ಗೆಡ್ಡೆ, ಅದು ಚೆನ್ನಾಗಿ ಬಂದಿದೆ ಬಹಳ ಚೆನ್ನಾಗಿ ಬಂದತ್ ಅರಿಶಿನ. ಅಡಿಕೆ ಎಲ್ಲ ಸುಲಿಸಿ ಬೇಯಿಸಿ ನೀವೇ ಮಾರಾಟ ಮಾಡ್ತೀರಾ? ಈಗ ಕೆಲವು ರೈತರೆಲ್ಲ ಕೇಣಿ ಕೊಡ್ತೀವಿ, ಕಾಂಟ್ರಾಕ್ಟ್ ಕೊಡ್ತೀವಿ ಅಂತ ಆತರ ಮಾಡ್ತೀರಾ? ಇಲ್ಲ ಸರ್, ನಾವು ಅಲ್ಲೇ ಮನೆ ತಾಗ ಕೊಡ್ತೀವಿ, ಆಮೇಲೆ ಇನ್ನು ಕೊಟ್ಟಲ್ಲ ನಾವು ಅಡಿಕೆನ ಕೊಟ್ಟಲ್ಲ. ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಲ್ಲ? ಇಲ್ಲ, ನಾವು ಸುಲಿಸಿ ನಾವೇ ಬೇಯಿಸಿ ಅದನ್ನ ಒಣಗಿಸಿ ಹಂಗೆ ಒಟ್ಕೊಂಡು ಹಂಗೆ ಐತಿ. ಹೌದಾ, ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀರಾ? ಈಗ ಕೆಲವು ರೈತರು ಏನಾಗುತ್ತಂದ್ರೆ ಕೂಲರ್ ಸಿಗೋದಿಲ್ಲ, ತುಂಬಾ ಕಷ್ಟ ಪಾದಲ್ಲ, ರಿಸ್ಕೇ ಬೇಡ ಅಂತಂದ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ತೋಟನೆ, ಆತರ ಏನ್ ನೀವು ಮಾಡಲ್ಲ? ಇಲ್ಲ, ನಾವೇ ಕೊಯ್ಸಿ ನಾವೇ ಎಲ್ಲ ಮಿಷಿನ್ಗೆ ಹಾಕ್ಸಿ ಬಂದು, ಈಗೇನು ಹೆಚ್ಚಂಗಿಲ್ಲ ಏನಲ್ಲ, ಎಲ್ಲ ಮಿಷಿನ್ ಬಂದವ, ಮಿಷಿನ್ಗೆ ಹಾಕ್ಸಿ ಬೇಯಿಸಿ ನಾವೇ ಒಂದೆಲ್ಲ ಅಲ್ಲಿ ಕಟ್ಟಿಗೆಗೂ ಏನ್ ನಮಗೆ ತೊಂದ್ರೆ ಇಲ್ಲ, ಬೇಕಾದಷ್ಟು ಕಟ್ಟಿಗೆ ಐತೆ, ಎಲ್ಲ ಕಟ್ಟಿಗೆಗೆ ಬೇಯಿಸಿ ಇಟ್ಕಂದು ಬೇಯಿಸಿ. ಅಡಿಕೆ ಕಾಯಿ ಕೀಳಕ್ಕೆಲ್ಲ ಕೂಲರ್ ಸಿಗ್ತಾರ? ಸಿಗ್ತಾರ. ಇನ್ನೇನು ಅಡಿಕೆನೆಲ್ಲ ಸುಲಿಲಿಕ್ಕೆ ಈಗೆಲ್ಲ ಯಂತ್ರಗಳು ಬಂದಿರೋ? ಯಂತ್ರಗಳು ಬಂದವ, ಅದ್ರಾಗ ಮಿಷಿನ್ದಾಗ ಸುಲಿಸ್ಕೊಂಬರ್ತವೆ. ಕೈಯಾಗೆ ಸುಲಿಯಂಗಿಲ್ಲ? ಕೈಯಾಗೆ ಸುಲಿಯಂಗಿಲ್ಲ, ಕೈಯಾಗೆ ಸುಲಿಯಾರು ಇಲ್ಲ ನಮ್ಮ ಕಡೆ, ಇನ್ನು ಅವ್ರು ಯಾರು ಇಲ್ಲ ಅಂತಾರ. ಈ ನಮ್ಮೂರುಗಳಿಗೆ ಯಾರಿಗೂ ಬರಲ್ಲ ಸುಲಿಯಕ್ಕೆ, ಅವ್ರು ಯಾರು ಕಲ್ತ್ಕಂದಿಲ್ಲ. ಅವಾಗ ಏನು ಇದ್ದಿಲ್ಲ ಸರ್ ತೋಟ, ಈಗ ನಾ ಬಿದ್ದು ಬಂದ್ಮೇಲೆ ನಮ್ಮ ಇದ್ರಾಗೆ ಆಗ್ತಾ ಇರೋದಾವ ಇನ್ನು ತೋಟಗಳು, ಮೊದಲೆಲ್ಲ ಇದ್ದಿಲ್ಲ. ಇಳುವರಿ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಅಡಿಕೆ? ಇಳುವರಿ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ಈ ವರ್ಷ ಅಡಿಕೆ ಎಲ್ಲ ಎಷ್ಟಾಯ್ತು, ಏನ್ ರೇಟಿಗೆ ಮಾರಾಟ ಮಾಡಿದ್ರಿ? ಈ ವರ್ಷ ನಾವು ಇನ್ನೂ ಅಡಿಕೆ ಕೊಟ್ಟಲ್ಲ ಸರ್. ಐತೆ ಹಂಗೆ ಐತೆ ಐತೆ. ಏನ್ ರೇಟ್ ಐತೆ ಈಗೆಲ್ಲ ಅಡಿಕೆ? ಅಡಿಕೆ ಈಗ 50-52 ಐತೆ ಹಿಂಗೆ ಐತೆ. ಕೊಟ್ಟಲ್ಲ ಒಳ್ಳೆ ರೇಟ್ ಇದೆ ಅಡಿಕೆ. ರೇಟ್ ಐತಿ, ರೇಟ್ ಐತ್. ಮತ್ತೆ ತೆಂಗಿನ ಗಿಡ ಹಾಕಿದೆ ಒಂದು 4 ಎಕರೆಯಲ್ಲಿ, ಅವು ಎಷ್ಟು ಗಿಡ ಅದಾವೆ? ಅವು ಒಂದು ಈಗ 120 ಗಿಡ ಇದೆ. 120 ಗಿಡ ಅಂತರ ಎಷ್ಟು ಕೊಟ್ಟಿದ್ರೆ ಅವು ತೆಂಗಿನ ಗಿಡ? ಅವು 35 ಅಡಿ ಅದ. 35 ಅಡಿ, 35. ಅದ್ ಮಧ್ಯದಲ್ಲೇ ನಿಂಬೆ ಹಾಕಿದ್ವಿ. ನಿಂಬೆ ಹಾಕಿದ್ವಿ ಅಷ್ಟು. ಎಷ್ಟು ಗಿಡ ಹಾಕಿದ್ರು ನಿಂಬೆ? ನಿಂಬೆ 100 ಗಿಡ ಹಾಕಿದ್ವಿ ಗಿಡ. ಅದ್ರಾಗ ಒಂದ್ ಸ್ವಲ್ಪ ನೀರ್ ಕಡಿಮೆ ಮಾಡಿಬಿಟ್ಟಿವಲ್ಲ ಅಡಿಕೆ ಗಿಡ ನೋಡ್ಕೊಂತ ಅದಕ್ಕೆ ಬಿಡದಂಗ ಆಗ್ಬಿಟ್ವಿ. ಒಂದ್ 50 ಗಿಡ ಹೋಗಿದಾವ ಈಗ. ಅವಕ್ಕೆ ಡ್ರಿಪ್ ಮಾಡಿರಲ್ಲ? ಇಲ್ಲ, ಡ್ರಿಪ್ ಮಾಡಿದೀನಿ. ಡ್ರಿಪ್ ಮಾಡಿದ್ವಿ, ಅಳಿಲೆ ಅವು ಎಲ್ಲ ಕಡ್ದ್ಬಿಟ್ಟು ಇದಾಗ್ಬಿಡ್ತು. ಅದ್ರಾಗೂ ನಾವು ನೀರ್ ಬಿಡಕ್ಕೆ ಆಗಲಿಲ್ಲ, ಬಾಳ ಗಿಡ ಆಗ್ಬಿಟ್ವಲ್ಲ ಅಡಿಕೆ ಗಿಡ, ನೀರ್ ಕಡಿಮೆ ಆಗ್ಬಿಡ್ತಾವ. ಅಡಿಕೆ ಗಿಡಕ್ಕೆ ಇಂಟ್ರೆಸ್ಟ್ ಕೊಟ್ಟಂಗ ಬಿಟ್ಬಿಟ್ವಿ. ಇದು ಚೆನ್ನಾಗೆ ಇದೆ, ಚೆನ್ನಾಗೆ. ಹೌದು, ಅಡಿಕೆಗಿಂತಲೂ ಇದು ಚೆನ್ನಾಗ್ತತೆ ಕೆಲಸ ಮಾಡಿರಿ ನಿಂಬೆ. ಆದ್ರೆ ನಾವ್ ಅದನ್ನ ಅಡಿಕೆ ಗಿಡ ಸಾಕಾಗಿದ್ರಾಗ ಅದನ್ನ ಕಬಿಟ್ಬಿಟ್ವಿ. ಇದು ಚೆನ್ನಾಗ ದುಡ್ಡಾಗದು. ಹೌದು, ಪರವಾಗಿಲ್ಲ. ತೆಂಗು 100 ಗಿಡದ ಅಂತಂದ್ರೆ ಅದೆಲ್ಲ ಏನು ಕಾಯಿ ಮಾರಾಟ ಮಾಡ್ತೇವೆ? ಕೊಬ್ಬರಿ ಮಾಡಿ ಮಾರಾಟ ಇಲ್ಲ, ಕಾಯಿ ಮಾರ್ತು ನಾವು. ಕಾಯಿ ಮಾರ್ತ ಕಾಯಿನೇ ಮಾರ್ತು ಸರ್. ಕೊಬ್ಬರಿ ಮಾಡಿದ್ರೆ ಒಳ್ಳೆ ಲಾಭ ಅಂತಾರೆ? ಕೊಬ್ಬರಿ ಮಾಡಿದ್ರೆ ಲಾಭ ಅಂತಾರೆ. ನಾವೀಗ ಅದರ ಎಲ್ಲ ಮನೆ ಮಾಡ್ಕೋಬೇಕು, ಮನೆ ಹಾಕೋಬೇಕು, ಅಟ್ಟ ಮಾಡ್ಬೇಕು, ಅದನ್ನ ಒಂದು ಸಿಸ್ಟಮೆಟಿಕ್ ಮಾಡ್ಬೇಕು. ಮಾಡಿಲ್ಲ, ಹಂಗಾಗಿ ಅದನ್ನ ಕೊಬ್ಬರಿ ಮಾಡಲ್ಲ ನಾವು. ಈಗ ನಿಮ್ಮಂತ ರೈತರು ಏನ್ ಹೇಳ್ತಾರೆ, ಕಾಯಿ ಮಾರಾಟ ಮಾಡ್ಬೇಕಂದ್ರೆ ಸರ್ ದೊಡ್ಡವಕ್ಕೆ ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ, ಸಣ್ಣವು ಮಧ್ಯದವು ಅವೆಲ್ಲ ಕಡಿಮೆ ರೇಟ್ ಕೊಡ್ತಾರೆ, ಮತ್ತೆ 100-1,000 ಇಷ್ಟ ಅಂತ ಲಾಭ ತಗಂತಾರೆ, ಕಾಯಿಗೆ ಇಷ್ಟು ಲಾಭ ಕೊಡ್ಬೇಕು, ಲಾಭದ ಕಾಯಿ ಅಂತ ತಗಂತಾರೆ. ಹಂಗಾಗ್ಬಿಟ್ಟು ನಮ್ ಕೊಬ್ಬರಿ ಮಾಡಿದ್ರೆ ಪ್ರತಿಯೊಂದು ಕೊಬ್ಬರಿ ಆಗದಂದ್ರೆ ಕೊಬ್ಬರಿ ಲಾಭದಾಯಕ ಅಂತಾರೆ. ಲಾಭ ಅಂದ್ರೆ ನಾವು ಈಗ ಅದೇ ಮಾಡಕ್ ಆಗ್ತಿಲ್ಲ, ಮಾಡಕ್ ಆಗ್ತಿಲ್ಲ. ಅದಕ್ಕೆ ಏನಾಗ ಅಟ್ಟ ಮಾಡಿ ಮನೆ ಮಾಡಿದ್ರೆ ಗಾಳಿ ಆಡಂಗೆ ಬಿಟ್ಕೋಬೇಕು. ಹೌದು, ಹಂಗಾದ್ರೆ ಕೊಬ್ಬರಿ ಚೆನ್ನಾಗಾಗದು. ಇಲ್ಲದ್ರೆ ಕೊಬ್ಬರಿ ಕೆಟ್ಟು ಹೋದ್ಮೇಲೆ ಅದನ್ನ ಅದಕ್ಕೆ ಮಾರ್ಕೆಟ್ ಇರಲ್ಲ ಅಷ್ಟು. ಮತ್ತೆ ಈಗ ಕಾಯಿ ಮಾರಾಟ ಮಾಡಿದ್ರೆ ಲಾಸ್ ಆಗದಿಲ್ಲ ನಿಮ್ಗೆ? ಲಾಸ್ ಆಗ್ತದ ಸಮಿತಿ, ಏನ್ ಮಾಡಕ್ಕಾಗ್ತದೆ? ಈಗ ಒಳ್ಳೆ ರೇಟ್ ಐತೆ ಕಾಯಿ, ಒಳ್ಳೆ ರೇಟ್ ಐತೆ, ಕಾಯಿ ಚೆನ್ನಾಗೈತಿ ಈಗ ರೇಟು. ಮತ್ತೆ ಏನ್ ಮಾಡಕ್ಕಾಗಲ್ಲ, ಒಂದ್ಸರಿ ಹಂಗಾಗತ್ತೆ, ಒಂದ್ಸರಿ ಹಿಂಗಾಗ್ತತೆ. ಎಳ್ನೀರ್ ಏನ್ ಮಾರಾಟ ಮಾಡಲ್ಲ? ಇಲ್ಲ, ಎಳ್ನೀರ್ ಏನ್ ಎಳ್ನೀರ್ ಕೊಟ್ಟಲ್ಲ. ಒಂದ್ ಸ್ವಲ್ಪ ಗಿಡ ಅಲ್ಲೇ ದೊಡ್ಡವಾಗಿದಾವೆ, ಎಳ್ನೀರ್ ಏನ್ ಕೊಡಲ್ಲ. ತೆಂಗಿನಕಾಯಿನೇ ಕೊಡ್ತಾ ಅಲ್ಲೇ ಮನೆ ಹತ್ರ ಬಂದು ವ್ಯಾಪಾರಸ್ಥ ಅಲ್ಲೇ ತಗೊಂಡು ಹೋಗ್ತಾರ. ತೋಟದಾಗ ಬಂದು ತಗೊಂಡು ಹೆಂಗ್ ಏನ್ ರೇಟ್ ಹೋಗ್ತಾ ಇದೆ ಈಗ ತೆಂಗು? ತೆಂಗು ಈಗ ಕಾಯಿ ಎಲ್ಲ ಅನ್ ಸೈಜ್ನೇ 20 ರೂಪಾಯಿ ಅಂತ ಕೇಳ್ತಾರ ಈಗ ಅಲ್ಲೇ. ನಾವು ಕೊಟ್ಟಲ್ಲ ನಾನು. ಒಂದ್ ವರ್ಷಕ್ಕೆ ಎಷ್ಟು ಕಾಯಿ ಸಿಗುತ್ತೆ ನಿಮ್ದೆಲ್ಲ? ಒಂದ್ ವರ್ಷಕ್ಕೆ ಒಂದು 10,000 12,000 ಸಿಗುತ್ತೆ. ಎಷ್ಟು ಎಷ್ಟು ಕಡತ ಮಾಡ್ತಾರೆ ವರ್ಷದಲ್ಲಿ? ಒಂದೇ ಕಡತನ ಎರಡು ಕಡತ ಮಾಡ್ತಾರೆ. ಮತ್ತೆ ಅದ್ರ ಒಳಗಡೆ ನಿಂಬೆ ಹಾಕಿದೀವಿ ಅಂತಂದ್ರೆ ತೆಂಗಿನ ಒಳಗಡೆ ಕೆಲವರೆಲ್ಲ ಮಾವು, ಸಪೋಟ, ಮೋಸಂಬಿ ಈ ತರ ಗಿಡಗಳಾಗ್ತಾರೆ. ನಿಮ್ಗೆ ನಿಂಬೆ ಹಾಕ್ಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲಿ ನಮ್ಮ ಪಕ್ಕದಾಗ ಅವ್ರದೊಂದ್ ಸ್ವಲ್ಪ ನಿಂಬೆದೇ ಜಾಸ್ತಿ ಇದ್ದದ್ದು. ನಿಮ್ ಪಕ್ಕದೊಳದ ರೈತರು ನಿಂಬೆ ತೋಟ ಮಾಡಿದಾರೆ? ಮಾಡಿದ್ರು, ನಾವು ಮಾಡಿದ್ವಿ. ಅವರೇ ತಂದಿದ್ರು ಗಿಡ, ಅದನ್ನಾದ್ರು ಮುಸ್ಲಿಮ್ಸ್ ತಗೊಂಬಂದ್ರು, ಬಿಜಾಪುರದಿಂದ ತಗೊಂಬಂದ್ರು. ಅವ್ರ ಜೀಪ್ ಇತ್ತು ಇಲ್ಲೇ ಚಿತ್ರದುರ್ಗದಾರೆ ಅವರು. ಬಿಜಾಪುರಕ್ಕೆ ಹೋಗಿ ಸಸ್ಯ ತಗೊಂಬಂದ್ವಿ, ಬಹಳ ಚೆನ್ನಾಗೈತೆ, ಒಳ್ಳೆ ಸಸ್ಯ ಸಿಗುತ್ತೆ ಅಲ್ಲಿ. ಹೌದಲ್ಲ, ಅದನ್ನೇ ಹಾಕಿ ಅದನ್ನೇ ಸಾಕಿದ್ವಿ. ತುಮಕೂರಿಗೆ ಹೋಗಿ ತಗೊಂಬಂದ್ವಿ ಮಾವಿನ ಗಿಡನ. ಇದ್ಯಾವುದೋ ರೇ ರಸ್ಪುರಿನೇ ಸಿಕ್ಬಿಡ್ತು, ಅದಕ್ಕೆ ಅಲ್ಲೇ ಬೇಡಿಕೆ ಕಡಿಮೆ ಆಗಿಬಿಡ್ತು. ಅವು ಪಲಕ್ ಬಂದ್ಮೇಲೆ ಅವಕ್ಕೆ ಬೇಡಿಕೆ ಕಡಿಮೆ ಆಯ್ತು. ಅದಕ್ಕೆ ಅವು ಅಲೆ ಯಾಕೆ ಒಂದು ಸ್ವಲ್ಪ ಸರಿಯಾಗಿ ಬಿಡಲಿಲ್ಲ, ಅದನ್ನ ತೆಗೆದ್ಬಿಟ್ವಿ ನಾವು. ನಿಂಬೆ ಗಿಡ ಹಾಕಿ ವರ್ಷ ಅಲ್ಲಿ ಎಷ್ಟು ವರ್ಷ ಆಯ್ತು? ನಿಂಬೆ ಗಿಡ ಹಾಕಿ ಸುಮಾರು ಅಲ್ಲಿ ಒಂದು 25 ವರ್ಷ ಆಗೈತೆ. ದೊಡ್ಡ ಗಿಡಗಳು ತುಂಬಾ ಇದೆ. ಗಿಡದಲ್ಲಿ ಎಷ್ಟು ಕಾಯಿ ಸಿಗುತ್ತೆ? ಗಿಡದಲ್ಲಿ ಸರಿಯಾಗಿ ಬಿಟ್ರೆ ಒಂದು 4,000-5,000 ಸಿಗ್ತದೆ. ಒಂದು ಗಿಡದಲ್ಲಿ 4-5,000 ಕಾಯಿ ಸಿಗುತ್ತೆ. ವರ್ಷ ಪೂರ್ತಿ ಬಿಡ್ತಾ ಅದೇನು ವರ್ಷಕ್ಕಿಂತ ಸೀಸನ್? ಅದಕ್ಕೂ ಒಂದು ಸೀಸನ್ 6 ತಿಂಗಳಿಗೆ ಒಂದ್ಸರಿ ಬಿಡ್ತದೆ. ವರ್ಷಕ್ಕೆ 2 ಬಿಡ್ ಬಿಡುತ್ತಾ? ನಿಂಬೆ ಹಣ್ಣು ಎಲ್ಲ ಒಳ್ಳೆ ಸೈಜ್ ಇದೆಯಾ? ಚೆನ್ನಾಗಿ ಬರ್ತದೆ. ಒಳ್ಳೆ ಚೆನ್ನಾಗಿ ಬರ್ತದೆ. ಸಿಪ್ಪೆ ತೆಳು ಬರ್ತದೆ, ರಸ ಮಾತ್ರ ಭಾರಿ ಸೂಪರ್ ಇರ್ತದೆ, ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋಗಿ ನಾವು ಮಾರ್ಕೆಟಿಂಗ್ ಇಳಿಸ್ಬಿಟ್ರೆ ಫಸ್ಟ್ ಇದೇ ಖಾಲಿ ಆಗದ ಹಂಗ ಇರ್ತದೆ ಮಾಲ್ ಮಾತ್ರ. ಯಾಕಂದ್ರೆ ನಾವು ಹಣ್ಣಾಗಿ ಉದುರದಲ್ಲೇ ನಾ ಕಾಯಿ ಮುಟ್ಟಲ್ಲ. ಹೌದಲ್ಲ, ಕಾಯಿ ಹಣ್ಣಾಗಿ ಉದುರಿದ್ರೆ ಅದು ಹಣ್ಣಾಗಿದ್ದು ಆರಿಸ್ಕೊಂಡ್ರೆ ಅದು ಬಹಳ ದಿನ ಬಾಳಿಕೆನೂ ಬರ್ತದೆ, 15 ದಿನ ಇಟ್ಟರೆ ಕೆಡಲ್ಲ. ಹೌದು, ಎಲ್ಲಿ ಮಾರಾಟ ಮಾಡ್ತೀರಾ ನಿಮ್ಮ? ನಾವು ಚಿತ್ರದುರ್ಗ ಸಿರ ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಮಠ ಸಿರಿಗೆರೆ ಅಂತ ಐತೆ, ಅಲ್ಲಿ ಸಿರಿಗೆರೆಗೆ ಮಾರ್ತು. ವ್ಯಾಪಾರಸ್ಥರು ನಿಮ್ ತೋಟಕ್ಕೆ ಬಂದು ಕೊಂಡ್ಕೊಂಡು ಹೋಗ್ತಾರ ನೀವೇ ತಗೊಂಡು ಹೋಗ್ಬೇಕ? ವ್ಯಾಪಾರಸ್ಥರು ತೋಟಕ್ಕೆ ಬರ್ತಾರೆ, ಅಲ್ಲಿ ಬಾಯಿ ಬಂದಂಗೆ ಕೇಳ್ತಾರೆ, ಅದಕ್ಕೆ ನಾವು ಅಲ್ಲಿ ಕೊಡಲ್ಲ. ಇಲ್ಲಿ ಹೋಲ್ಸೇಲ್ ಬಂದು ತರ್ತವ ಇಲ್ಲಿ ಬಾಯಿ ಬಂದಂಗೆ ಕೇಳ್ತಾರೆ. ಹಂಗಾಗಿ ನಾವು ಒಂದಿಟ್ಟು ಜಾಕಾಯ್ತಿ ಹೋದ್ರೆ ಹೋಗತ್ತೆ ಚಿಲ್ಲರ ಮಾರಿಬಿಡ್ತು. ಚಿಲ್ಲರ ಮಾರ್ತಾರೆ? ಚಿಲ್ಲರ ಮಾರ್ತು. ಮಾರಕ್ಕೆ ಟೈಮ್ ಸಿಗುತ್ತಾ ನಿಮಗೆ? ಒಬ್ಬ ಮನುಷ್ಯ ಮತ್ತೆ ಮಾರ್ಬೇಕಂತ, ದುಡ್ಡು ಮಾಡ್ಕೋಬೇಕು ಅಂದ್ರೆ ಮಾರ್ಬೇಕು. ಅವ್ರ ಮಧ್ಯವರ್ತಿಗಳು ಬಂದ್ರೆ ಏನ್ ರೇಟಿಗೆ ಕೇಳ್ತಾರೆ? ಅವರು ರೂಪಾಯಿಗೊಂದು ಕೇಳ್ತಾರೆ. ನೀವು ಕುಂತ ಮಾರಾಟ ಮಾಡಿ ಹೆಂಗ್ ಮಾರ್ಬೋದು? ನಾವು 3 ರೂಪಾಯಿಗೊಂದು 3 ರೂಪಾಯಿಗೊಂದು ಕೊಡ್ತೀವಿ. 3 ರೂಪಾಯಿಗೊಂದು ಪ್ರತಿ ದಿವಸ ಎಷ್ಟು ಸಿಗುತ್ತೆ ಹಣ್ಣು? ಇಲ್ಲ ಸರ್, ಪ್ರತಿದಿನ ಇವಾಗ ಅರಿಯಲ್ಲ, ವಾರದಾಗ 2 ಸರಿ. ವಾರದಲ್ಲಿ 2 ಸರಿ? 2 ಸರಿ. ಒಂದ್ಸರಿ ಯಾರಾದ್ರೆ ಎಷ್ಟು ಹಣ್ಣು ಸಿಗುತ್ತೆ? ಒಂದ್ ಸರಿ ಯಾರಾದ್ರೆ 1,000, 2,000, 1,500 ಸಿಗ್ತೈತಿ. ಹಿಂಗೆ ಹಿಂಗೆ ಮೊದಲೆಲ್ಲ ವಾರದಾಗ 4,000-5,000 ಸಿಗೋದು. ಹಣ್ಣು ಯಾಕೆ ಕಡಿಮೆ ಆಯ್ತು? ಗಿಡ ಬಹಳ ಇದಾಗ್ಬಿಟ್ಟು ಅಲ್ಲ, ಹೋಗಿ ಜಾಸ್ತಿ ಆದವು. ಆಮೇಲೆ ವಯಸ್ಸು ಆತಾವ ಕಲೆಯ, ವಯಸ್ಸಾದ್ಮೇಲೆ ಒಂದ್ ಸ್ವಲ್ಪ ಹಣ್ಣು ಕಡಿಮೆ ಬರ್ತತೆ. ಈಗ ಒಂದು 25 ಗಿಡ ಹಾಕಿದೀವಿ ಈ ವರ್ಷ. ಈ ವರ್ಷ ಚೆನ್ನಾಗದಾವ, ಅತ್ತಿಗಂದವ ಗಿಡನು ಒಳ್ಳೆ ಚೆನ್ನಾಗದಾವ. ಆದ್ರೂ ವಾಸೆ ಪರವಾಗಿಲ್ಲ, ವಾರಕ್ಕೊಂದ್ 2,000 3,000 ಹಣ್ಣು ಸಿಕ್ಕರೆ ಎಲ್ಲ ಖರ್ಚಿಗೆಲ್ಲ ಅದೇ ಸಾಕಲ್ಲ, ಅದೇ ಆಗ್ತದೆ, ಅದೇ ಆಗುತ್ತೆ. ಅಡಿಕೆ, ತೆಂಗು, ನಿಂಬೆ ಬಿಟ್ರೆ ಮತ್ತೆ ಬೇರೆ ಏನು ಇಟ್ಟಿದ್ರ ಬೆಳೆ? ಅದೇ ಮೆಕ್ಕೆಜೋಳನೇ. ಇನ್ನೇನು ಇಲ್ಲ ಸರ್, ಒಂದ್ ಸ್ವಲ್ಪ ಮನೆಗೆ ಮೆಣಸಿನ ಗಿಡ ಹಚ್ಕೊಂಡಿದ್ವಿ. ಮೆಣಸಿನ ಗಿಡ ಹಚ್ಚಿದ್ವಿ, ಚೆನ್ನಾಗ ಬಿಟ್ಟು ಅವು ಗಿಡನು ಚೆನ್ನಾಗ್ ಬಂದು. ರೇಟ್ ಇರಲಿಲ್ಲ ಈ ವರ್ಷ, ಈಗ ಅರಿಯದ ಬಿಟ್ಟು ಹಣ್ಣಿ ಬಿಟ್ಟದು. ಹಣ್ಣಿ ಬಿಟ್ಟದು ಹಣ್ಣಾಗೈತೆ ಎಲ್ಲಾನ ಆರಿಸ್ಬೇಕು ಹಣ್ಣು. ಈ ತರಕಾರಿ ಬೆಳೆನು ಒಳ್ಳೆ ಲಾಭದಾಯಕ ಬೆಳೆ ಅಂತಾರೆ, ಎಲ್ಲ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕ್ಯಂದು ಮೆಣಸಿನ ಗಿಡ, ಟೊಮಾಟೊ, ಬದನೆ ಗಿಡ ಹಾಕಿಲ್ಲ ಸರ್. ನಾವು ಟೊಮಾಟೊ ಮೆಣಸಿನ ಗಿಡ ಹಾಕಿದ್ವಿ, ಒಂದಿಷ್ಟ ಚೆನ್ನಾಗ್ ಬಂತ ಅದು. ಟೊಮಾಟೊ ಒಳ್ಳೆ ಬೆಲೆ ಸಿಗುತ್ತೆ ಅಂತಾರೆ, ಅದನ್ನ 1 ಎಕರೆ 2 ಎಕರೆ ಹಾಕ್ಬೇಕು ಅನ್ನೋ ಉದ್ದೇಶ ಏನಿರಲ್ಲ? ಹಾಕಿದ್ರೆ ಚೆನ್ನಾಗಿ ಸಿಗ್ತತೆ, ಆದ್ರೆ ನಮ್ ಕೈಲಿ ಆಗಲ್ಲ ಮಾಡಕ್ ಅಲ್ಲಿಗೆ ವಜೆ ಆಗ್ಬಿಡ್ತು. ಇಲ್ಲಿಗೆ ಇಷ್ಟೊಂದು 24 ಎಕರೆ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತತೆ. ಯಾಕಂದ್ರೆ ಈ ದನಗಳು ಬೇರೆ ಬಹಳ ಇದಾವೆ, 12 ದನ ಅದಾವೆ, ಅವನ್ನೆಲ್ಲ ನೋಡ್ಕೋಬೇಕ. ಈಗ ಒಬ್ಬರೇ ಅದಾರ ಅಲ್ಲಿ ದನಿಂತ, ಅವಕ್ಕೆಲ್ಲ ಮೇವು ಅದು ಜೋಡಿಸೋದು ಬಹಳ ವಜೆ ಹಾಕತ. ಸ್ವಲ್ಪ ಹುಲ್ಲಾಕ್ಯಂದದು ದನಿಗೆ, ಇದು ರ್ಯಾಪರ್ ನೇಪಿಯರ್, ಅದನ್ನ ಹಾಕಿಬಿಟ್ಟದವ, ಅದನ್ನೇ 2-2.5 ಕೊಯ್ದು ಹಾಕ್ತು ದಿನ. ಈಗ ಅದಿಲ್ಲದ್ರೆ ತೊಂದರೆ ಆಗದ. ಒಟ್ಟು ಎಷ್ಟು ಅದಾವ ದನಗಳು? 12 ದನ ಅದಾವ. 12 ದನ 4 ಹಸುಗಳು ಅದಾವೆ, ಜವಾರಿ ಹಸುಗಳು. ಜವಾರಿ ಹಸುಗಳು ನಾವೇನು ಇನ್ನ ಸಿಂದ್ರಿ ಕಟ್ಕೊಂಡಲ್ಲ, ನಾವೇನು ಎಮ್ಮೆನು ಜವಾರಿನೇ, ಎಮ್ಮೆನು ಜವಾರಿನೇ, ಜವಾರಿ ಅವಕ್ಕೂ ಎಲ್ಲ ಅದೇ ಮೇವನೆ ಹಾಕ್ಯಂತ ಇದ್ವಿ. ನಾವೇನು ಹಾಲು ಪಾಲು ಏನು ಮಾರಲ್ಲ ಎಂದು. ನೀವೇನು ಹೊರಗಡೆ ಕೊಂಡ್ಕೊಂಡು ಬರಲ್ಲ? ಹಾಲು ಎಂದು ಕೊಂಡ್ಕೊಂಡು ಬರಲ್ಲ ಎಂದು. ನಾವು ಹೊರಗಡೆ ಕೊಡಲ್ಲ. ಮನೆಗೆ ಎಷ್ಟಾದ್ರೂ ನಾವು ಮನೆಗೆ ಬೆಣ್ಣೆ ಮಾಡ್ತೀವಿ, ಬೆಣ್ಣೆ ಕೊಡ್ತೀವಿ ಅಷ್ಟೇ. ಮಜ್ಜಿಗೆ ಪಜ್ಜಿಗೆ ಎಲ್ಲ ದನಗಳಿಗೆ ಒಯ್ದು ಬಿಡ್ತೀವಿ, ಅವನ್ನ ಯಾರು ಬಂದರು ಕುಡಿತಾರ ಅಷ್ಟೇ. ಎಲ್ಲ ಜಾನುವಾರುಗಳ ಸಾಕಾಣಿಕೆ ಮಾಡಕ್ಕೆ ಜನಗಳು ಆಲೆ ಇಷ್ಟಪಡೋದಿಲ್ಲ. ಏ ಬಿಡಪ್ಪ, ಅವೆಲ್ಲ ತುಂಬಾ ರಿಸ್ಕ್ ಹಾಕ, ಎಲ್ಲಾನ ಒಂದ್ 2-3 ಲೋಡ್ ಗೊಬ್ಬರ ತಗೊಂಡು ಜಮೀನಿಗೆ ಹಾಕ್ಬಿಡೋಣ ಅಂತಾರೆ. ಇವೆಲ್ಲ ನಿರ್ವಹಣೆ ಮಾಡೋದೆಲ್ಲ ಕಷ್ಟ ಆಗುತ್ತಾ ಹೆಂಗೆ? ಬಹಳ ತುಂಬಾ ಕಷ್ಟ ರೀ. ನಾವು ಬಿಟ್ರೆ ಮುತ್ ನಮ್ಮ ಮುಂದ್ಲಾರು ದನ ಕರುಗಳು ಇಟ್ಕೊಂತಾರ ಅಂತಲೂ ಹೇಳಕ್ಕಾಗಲ್ಲ. ಹಂಗಾಗೈತಿ, ಅಲ್ಲೇ ಸಾಕಂಗಿಲ್ಲ ದನಗಳು. ಹೌದು, ಸಾಕೇಳಪ್ಪ ಮೇವು ನೋಡ್ಕೇಳಪ್ಪ ಅಂತಾರ ನನಗೆ ನಮ್ಮ ತಮ್ಮರು. ಹೌದಲ್ಲ, ಹಂಗಾಗೈತಿ. ಯಾಕೆ ಜಾನುವಾರುಗಳು ಸಾಕಾಣಿಕೆ ಮಾಡ್ಬೇಕು ಅನ್ನಿಸ್ತು? ನಾವು ಮೊದಲಿಂದಲೂ ಅದನ್ನೇ ಮಾಡ್ಕೊಂತ ಬಂದ್ವಿ. ಈಗ ದನಗಳು ಇಲ್ಲದ್ರೆ ನಮಗೆ ಹಾಲು ಮೊಸರು ಇಲ್ಲದ್ಮೇಲೆ ನಮಗೆ ಏನು ಊಟ ಸರಿ ಹೋಗೋದಿಲ್ಲ. ಮತ್ತೆ ಜಮೀನಿಗೆ ಸಾಕಷ್ಟು ಗೊಬ್ಬರನು ಬೇಕಾದಷ್ಟು, ಬಹಳ ಚೆನ್ನಾಗಿರ್ತದ ಗೊಬ್ಬರ. ಅದನ್ನೇ ನಾವು ಈ ಜವಾರಿ ಹಸಿನಾಗ ನಾನೇನ್ ಮಾಡ್ತೇನೆ ಅಂದ್ರೆ, ಒಂದೊಂದು ಪಟ್ಟು ಒಂದ್ 3 ತಿಂಗಳು ಈ ವಿಭೂತಿ ಮಾಡ್ತೇನೆ ಸಗಣಿಯಿಂದ. ಒರಿಜಿನಲ್ ವಿಭೂತಿ ಅದ್ರಾಗೆ ಆಗದು. ಹೆಂಗ್ ಮಾಡ್ಬೇಕು ಅದು ವಿಭೂತಿ? ಹೆಂಗ್ ಮಾಡ್ತೀರಾ? ನಾವು ಅದನ್ನ ಎಲ್ಲ ಬೆರಣೆ ತೊಟ್ಟು ಕುಳ್ಳು ಕುಳ್ಳು ತೊಟ್ಟಿ 15 ದಿನ ಒಣಗಿಸ್ಬೇಕು. ಅದನ್ನ ಒಣಗಿಸ್ಬಿಟ್ಟು ಒಂದು ಇದ್ರ ಸ್ವಲ್ಪ ಗುಂಡಿ ಅಂತ ನೋಡಿ ಅದ್ರಾಗ ಹಾಕಿ ಎಲ್ಲ ಕುಳ್ಳ ಸುಡ್ಬೇಕು. ಅದನ್ನ ಸುಟ್ಟು ಬೂದಿ ಮಾಡಿ ಜಲ್ಡಿ ಹಿಡಿದ್ಬಿಡೋದು ಸಣ್ಣಗೆ. ಜಲ್ಡಿ ಹಿಡಿದು ಪ್ಲಾಸ್ಟಿಕ್ ನಾವೆಲ್ಲ ಸ್ಟ್ರಬ್ ಬಂದವಲ್ಲ ಅದ್ರಾಗ ಒಂದು 6 ದಿನ ಅದನ್ನ ನೆನೆ ಹಾಕೋದು ಬೂದಿಗೆ. ಬೂದಿ ನೆನೆ ಹಾಕಿ ಆ ನೀರು ಆಮೇಲೆ 6 ದಿನ ಆದ್ಮೇಲೆ ಅದನ್ನ ಮೇಲಿದ್ದ ನೀರೆಲ್ಲ ಬಸ್ತ್ ಬಿಡೋದು. ಬಸ್ತ್ 1 ದಿನ 2 ದಿನ ಬಿಡೋದು ಅದನ್ನ ಬಿಟ್ಟು ಆಮೇಲೆ ಅವ್ನ ಹಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡಿಗಳು ಕಟ್ಕೊಳೋದು. ಕಟ್ಟಿ ಒಣಗಿಸ್ಬೇಕು ಕ್ಲೀನಾಗಿ. ಒಣಗಿಸ್ಬಿಟ್ಟು ಮತ್ತೆ ಕುಳ್ಳಾಕಿ ಆ ಹಸುವಿಂದು ಗೋಮಂತ್ರ ಹಾಕಿ ಅದನ್ನ ಸುಟ್ಬಿಡೋದು. ಅವು ಹಂಗೆ ಕೆಂಪು ಕಾಯ್ತಾವ, ಅವಾಗ ಕೆಂಪು ಕಾದ್ಮೇಲೆ ಒಳ್ಳೆ ಬೆಳ್ಳಗ್ ಬರ್ತಾವ. ಅಂತ ಪೂರ್ತಿ ಬೆಳ್ಳ ಬರಲ್ಲ ಅವು ಹಸುವಿನವು. ಅದು ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ನಾವು ಏನ್ ಮಾಡ್ತೀನಿ ಅಂದ್ರೆ, ನನಗೆ ನನಗೆ ಇಷ್ಟ ಬಂದ ದೇವಸ್ಥಾನಕ್ಕೆ ಹೋಗಿ ಎರಡೆರಡು ದೇವಸ್ಥಾನಕ್ಕೆ ಕೊಡ್ತೀನಿ. ಅದ್ರ ಮೇಲೆ ಯಾರ ಭಕ್ತರು ಬಂದಾರು ನನಗೆ ಎರಡು ಕೊಡು ನನಗೆ ಎರಡು ಕೊಡು ಅಂತ ತಗೊಂಡು ಹೋಗ್ತಾರೆ. ಅವನೇ ಮಾರಾಟ ಮಾಡಲ್ಲ, ಅವನು ಅವನು ಹಂಗೆ ಒಯ್ಯಲ್ಲ, ವಿಭೂತಿ ದುಡ್ಡು ಕೊಟ್ಟೆ ಒಯ್ಯೋದು, ದುಡ್ಡು ಕೊಟ್ಟೆ ಒಯ್ಯಬೇಕು, ದುಡ್ಡು ಕೊಟ್ಟೆ ಒಯ್ಯೋದು. ಹೌದಲ್ಲ, 100 ರೂಪಾಯಿಗೆ ಎರಡು ವಿಭೂತಿ. ಹೌದಾ? ಹೋದನೇ ವರ್ಷ ಮಾಡಿದ್ದಂಗೆ ಒಂದು 5,000-6,000 ರೂಪಾಯಿದ ತಗೊಂಡು ಹೋಗಿದ್ರು ಬೇರೆಯವ್ರು, ಅಲ್ಲೇ ಪಕ್ಕದ ಹಳ್ಳಿ ಕೊಳಾಳರು ಅವರು. ಕೆಲವರಿಗೆ ಗೊತ್ತಿರೋ ಅಂತಾರೋ ವ್ಯಕ್ತಿಗಳು ಅವನ್ನೇ ತಗೊಂಡು ಹೋಗ್ತಾರೆ, ಏನಪ್ಪ ಇದಾವ ಅಂತ ಕೇಳಿ. ನಾನು ಬಾಕ್ಸಿಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ, ಬೇಕಾದಾರು ಇದಾವೇನಪ್ಪ ಅಂತ ಕೇಳಿದಾಗ ಕೊಡೋದು ಅವ್ರಿಗೆ. ಒಯ್ದಿರ್ತಾರ, ನಾನು ಅಲ್ಲಿ ತಂದಿದ್ದು ಕಣ ಭಾಳ ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ಅವರು. ಅವಾಗ ಅವನ್ನ ತಗೊಂಡು ಹೋಗಿ ಕೇಳೋಕೆ ಬರ್ತಾರೆ ಅವನು. ಹಂಗಾಗಿ ನಾನು ಅವ್ನು ಮಾಡ್ತಾ ಇರ್ತೀನಿ. ನಾನು ಹಚ್ಚೋದು ಅವನ್ನೇ, ಅದೇ ಯುಗತಿನೇ ಹಚ್ಚೋದು ನಾನು. ಅಲ್ಲೇ ಭಾಳ ವರ್ಷ ಅದು ಮಾಡಕತ್ತಿ, ನಮ್ಮ ಮನೆಗೆ ನಾನು ಮಾಡ್ಕೊಂತಿದ್ದೆ. ಜನ ಹಿಂಗೆ ನೋಡಿದ್ರು, ಯಾತ್ರ ಏನು ಏನದು ವಿಭೂತಿ ಅಂದ್ಮೇಲೆ ನನಗೆ ಎರಡು ಕೊಡು ನನಗೆ ಎರಡು ಕೊಡು ಅಂತ. ಹಿಂಗಾಗಿ ಅದಂಗೆ ನಡೀತಾ ಇತ್ತು. ಹಂಗೆ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರ? ಏನಿಲ್ಲ ಸರ್, ಅದೇ ಒಂದು ಸ್ವಲ್ಪ ಮೆಣಸಿನ ಬಳ್ಳಿ ಹಾಕ್ಬೇಕು ಅಂತ ಇದ್ವಿ. ಒಂದು ಸ್ವಲ್ಪ ಈ ಒಂದು 10-15 ಗಿಡ ಇದು ಇವು ಹತ್ರ ಸಾಂಬಾರ್ ದಿನಿಸ್ನೇವು. ಚಕ್ಕೆ ಗಿಡ ಹಾಕ್ಬೇಕು ಅಂತ ಐತೆ, ನನಗೆ ಆ ಚಕ್ಕೆ ಗಿಡ ಸಿಗಂಗಲ್ಲೇನು. ಇಲ್ಲಿ ವಿಜಯಪುರದವ್ರು ಒಬ್ರು ಫಾರೆಸ್ಟ್ ಆಫೀಸ್ನಾಗ ಇದ್ರು, ಕೊಡ್ತೀನಿ ಕೊಡ್ತೀನಿ ಅಂದ ಆತ್ನೆ ಯಾಕೆ ಚೆನ್ನಾಗಿಲ್ದಂಗಾಗಿ ತೀರ್ಕೊಂಬಿಟ್ಟ. ಸೊಸೆ ನಾನು ತಂದು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ತೀರ್ಕೊಂಬಿಟ್ಟ. ಅದಕ್ಕೆ ಶಿವಮೊಗ್ಗದಾಗ ಎಲ್ಲ ಸಿಗ್ತವೆ ಅಂತ ಅಂದ್ರು. ಹೋಗಿಲ್ಲ, ತಂದಲ್ಲ, ತರಬೇಕು ಅವನ್ನ, ತಂದು ಸಾಕ್ಬೇಕು ಅಂತ ಐತೆ. ನಾನು ಇದ್ದಂಕ್ಲೆ ಸಾಕಿಬಿಡ್ಬೇಕು ಅವನ್ನ ಅಂತಂದು ಅದೊಂದು ಐತೆ. ನೀವು ದೊಡ್ಡ ರೈತರು, ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರಾ, ಯಾವ ರೀತಿ ಸಹಕಾರ ಸಿಗ್ತೈತೆ ನಿಮಗೆ ಈ ಕೃಷಿ ಬದುಕಿಗೆ? ಮನೆಯಲ್ಲಿ ದೊಡ್ಡ ರೈತರು ಅಂದರೆ ಈಗ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಿದ್ದಾರೆ, ಅವ್ರು ಏನು ಅಲ್ಲೇ ಕೃಷಿ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ, ಬರೋಂಗಿಲ್ಲ. ಇರೋರು ನಾವೇ, ಏನು ಮಾಡೋಕ್ಕಾಗ್ತತೆ, ನಾವೇ ಮಾಡ್ಕೊಂತ ಇದೀವಿ. ಕಷ್ಟ ಆಗ್ತಾ ಇಲ್ಲ ಕೃಷಿ ಬದುಕು? ಭಾಳ ಕಷ್ಟ ಆಗ್ತದೆ, ಕಷ್ಟ ಆಗ್ತದೆ. ಕೂಲಿಯವ್ರು ಬೇರೆ ಸಿಗಲ್ಲ ಇವಾಗ, ಮೊದಲಂಗಿಲ್ಲ. ಮೊದಲು ಅಂದರೆ ಕೆಲಸ ಮಾಡೋರು, ಈಗ ಕೂಲಿ ಕೇಳ್ತಾರೆ ಹೊರತು ಕೆಲಸ ಮಾಡಲ್ಲ. ಕೆಲಸ ಮಾಡಲ್ಲ, ಟೈಮಿಂಗ್ಸ್ ಎಲ್ಲಾನ ಟೈಮು ನೋಡ್ತಾರೆ. ನೋಡ್ತಾರೆ ಮೊದಲು ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ಕೆಲಸ ಮಾಡೋರು. ಹೌದು, ಒಂಚೂರು ಹೊತ್ತು ಮುಂಚೆ ಬರ್ರಿ ಅಂದ್ರೆ ಗಾಡ ಬಂದ್ಬಿಡೋರು. ಬಂದ್ಬಿಡೋರು ಈಗ ಹಂಗಿಲ್ಲ, ಈಗ ಹಂಗಲ್ಲ, ಎಲ್ಲ ಟೈಮ್ ನೋಡ್ಕೊಂತಾರೆ ಅಂತಾರೆ. ಹಿಂಗ ಆಕತ್ತೆ, ಮೊದ್ಲು ಅಂದ್ರೆ ಹಂಗಲ್ಲ, ಹೊತ್ತು ಮುಂಚೆ ಬಂದಾರು, ನಾವು ಊಟ ಗೀಟ ಅಲ್ಲೇ ಕೊಡ್ತಿದ್ವಿ, ಊಟ ಮಾಡ್ಕೊಂಡು ಒಂದೇ ಜೆ ಲೇಟ್ ಆಗ್ಲಿ ಕೆಲಸ ಮಾಡೋರು. ಕೆಲಸ ಮಾಡೋರು ಅವತ್ತಿನಿದ್ರಾಗ ಎಲ್ಲ ನಾವು ಕೆಲಸ ಮಾಡ್ತಿದ್ವಿ, ಅವರು ಕೆಲಸ ಮಾಡೋರು. ಈಗ ಜನ ಅಲ್ಲೇ ಕೆಲಸ ಮಾಡಂಗಿಲ್ಲ, ಎಲ್ಲ ಸುಲುಭಿ ಬಂದ್ಬಿಟ್ಟದೆ. ಎಲ್ಲ ಏನು ಮುದ್ದೆ ಉಣ್ಣಂಗಿಲ್ಲ ಸರಿಯಾಗಿ, ನಿಮ್ಮನೆ ಹಾಲು ಮೊಸರು ತಿನ್ನಾರು ಇಲ್ದಂಗ ಅದ್ರಾಗ ಕೆಲಸ ಮಾಡಾರಲ್ಲ. ಹಂಗಾಗಿ ನಾವೆಲ್ಲ ಕ್ವಿಂಟಲ್ ಚೀಲನ ಈಗ 25 ಕೆಜಿ ಓದ್ಕೊಂಡು ಹೋಗೋರಲ್ಲ, ಹಂಗ ಓದ್ಕೊಂಡು ಹೋಗಿದ್ವಿ ಕ್ವಿಂಟಲ್ ಚೀಲಗಳು ಅವಾಗ. ಹೌದು ಅಂತದ್ದು, ಈಗ ಆ ತರ ಶಕ್ತಿ ಇಲ್ಲ ಜನಕ್ಕೆ, ಮಾಡಲ್ಲ. ನೋಡ್ರಿ, ನಿಮ್ಗೆ ಇಷ್ಟು ವಯಸ್ಸಾದ್ರೂ ಇಷ್ಟು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾರೆ, ಈಗ ಹುಡುಗರೆಲ್ಲ ಏನ್ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಂತರ್ಗೆ ಏನ್ ಹೇಳಕ್ ಆಗ್ತದ ಸರ್, ಅವ್ರಿಗೆ ಏನು ಹೇಳಕ್ಕೆ ಆಗಲ್ಲ. ಈಗ ಅವ್ರೇ ನೀನ್ ಮಾಡಿದ್ಯಪ್ಪ, ಏನ್ ನಾವೇಸ್ತಿನ ಇರ್ಬೇಕಾ, ಎತ್ಬಿಡು ಇರೋ ತನಕ ನಾವು ಮಜಾ ಮಾಡ್ಬೇಕು ಹೋಗ್ಬೇಕು ಅಂತಾರ. ಎಲ್ಲ ಕುಡಿಯೋದು ತಿನ್ನೋದು ಹಿಂಗೆಲ್ಲ ಮಾಡ್ಕೊಂತ ಅವರು ಮಜಾ ಮಾಡ್ಬೇಕಂದ್ರೆ ದುಡ್ಡು ಬೇಕಲ್ಲ, ದುಡಿಬೇಕಲ್ಲ. ಅವ್ನು ದುಡಿಬೇಕು ಆದ್ರೆ ಅವ್ರು ಹಂಗ ತಿಳ್ ಈಗೇನು ಒಂದಿನ ಹೋದ್ರೆ 500 ರೂಪಾಯಿ ಕೊಡ್ತಾರೆ ಅಂತ. ಹೌದು, ಈ ಮಟ್ಟಕ್ಕೆ ಬಂದ್ಬಿಡ್ತಾರ ಅವರು, ಕೆಲಸನೂ ಮಾಡಂಗಿಲ್ಲ ದಿಮ್ಮನೆ, ಈ ತರ ಮಾಡ್ತಾ ಇದಾರೆ. ಅದೇನಂತ ಇದು ಅಲ್ಲ, ಸುಮ್ಮನೆ ಹೋಟ್ಲು ಊಟ ಈ ಪರೋಟ ತಿನ್ನೋದು ಅದನ್ನ ಮಾಡೋದು ಮಾಡ್ತಾರೆ ಮನೆಗೆ. ಈ ಮನೆಗಳಿಗೆ ರೊಟ್ಟಿ ಪಟ್ಟಿ ಹಾಕ್ಸ್ಕೊಂಡು ತಿನ್ನಂಗಿಲ್ಲ ಅವರು, ಈ ಹೋಟ್ಲಿಗೆ ಹೋಗಿ ಪರೋಟ ತಿನ್ನೋದು ಅದು ಮಾಡ್ತಾರೆ. ಏನ್ ಮಾಡೋಕ್ಕಾಗ್ತದೆ? ನಿಮ್ಗೆ ಎಷ್ಟು ಜನ ಮಕ್ಕಳು ಕೃಷಿಯಲ್ಲೆಲ್ಲ ಯಾವ ರೀತಿ ಸಹಕಾರ ಸಿಗ್ತದೆ? ಸರ್, ನನಗೆ ಒಬ್ಬನೇ ಮಗ. ಒಬ್ಬನೇ ಮಗ? ನನಗೇನು ನಮಗೆ ನನಗೆ ಮಕ್ಕಳಲ್ಲ, ನಮ್ಮ ತಮ್ಮನ ಮಗ ಒಬ್ಬನದಾನೆ, ಅವನೇ ಮಗ. ಮಗ ಓದ್ತದಾನೆ? ಓದ್ತಾ ಇದ್ದಾನೆ. ಆದ್ರೆ ಅವನಿಗೆ ಒಂದ್ ಸ್ವಲ್ಪ ಕೃಷಿ ಬಗ್ಗೆನೇ ಜಾಸ್ತಿ ಆಸಕ್ತಿ, ಓದಿದ್ಮೇಲೆ ಅಷ್ಟು ಇದಿಲ್ಲ. ಏನ್ ಮಾಡಕ್ಕಾಗತ್ತೆ, ಇರ್ಲಿ ಮಾಡ್ಲಿ. ಇಷ್ಟು ವರ್ಷದ ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಾಯ್ತ ನಿಮ್ಗೆ? ಇಲ್ಲ, ಕೃಷಿ ಬಗ್ಗೆ ನಮಗೇನು ತೊಂದರೆ ಅನಿಸಿಲ್ಲ, ಸುಖವಾಗಿ ಬಂದದ್ದು ನಾವು. ಹೌದಲ್ಲ, ಯಾವ್ದ್ರ ನನಗೀಗ 62 ವರ್ಷ ಕೆಲಸ ಮಾಡ್ತಾ ಗಟ್ಟಿಯಾಗೆ ಗಟ್ಟಿ ಇದ್ರ. ಮತ್ತೆ ಹಾಗಿದ್ರೆ ಮಂಜುನಾಥ್, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ಮಾಡ್ಬೋದು. ನಿಮ್ ಫೋನ್ ನಂಬರ್ ಹೇಳ್ರಿ. ನಮ್ದು 7406086454. ರೈತ ಬಂದವರೇ, ಚಿಕ್ಕಬೆನ್ನೂರಿನ

ಬೀನ್ಸ್ 3,500 to 4,500 ರೂಪಾಯಿಗಳು, ಬೀಟ್ರೂಟ್ 1,800 to 2,500 ರೂಪಾಯಿಗಳು, ಹಾಗಲಕಾಯಿ 3,500 to 4,000 ರೂಪಾಯಿಗಳು, ಸೋರೆಕಾಯಿ 1,000 to 1,500 ರೂಪಾಯಿಗಳು, ಬದನೆಕಾಯಿ 800 to 1,500 ರೂಪಾಯಿಗಳು, ಗೊಂಚು ಬೀನ್ಸ್ 3,500 to 4,000 ರೂಪಾಯಿಗಳು, ಕೋಸು 1,000 to 1,800 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 4,000 to 4,500 ರೂಪಾಯಿಗಳು, ಕ್ಯಾರೆಟ್ 3,000 to 4,000 ರೂಪಾಯಿಗಳು, ಹೂಕೋಸು 3,000 to 4,000 ರೂಪಾಯಿಗಳು, ಸೌತೆಕಾಯಿ 1,500 to 2,000 ರೂಪಾಯಿಗಳು, ನುಗ್ಗೆಕಾಯಿ